ಶಕುಂತಲಾ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹುಟ್ಟೂರು ಯಾವ್ದಮ್ಮ ಶಕುಂತಲಾ? ಮಾರ್ಗೋಡ್ನಲ್ಲಿ ಸರ್, ಮಂಡ್ಯ ತಲಾ ಕೆರಗೋಡ ಒಬ್ಳಿ ಮಾರ್ಗೋಡ್ನಲ್ಲಿ. ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮರಿಗೌಡ ಅನ್ಬಿಟ್ಟು ನಮ್ಮ ತಂದೆ, ಯಶೋದಮ್ಮ ಅನ್ಬಿಟ್ಟು ತಾಯಿ. ಅವರು ಮಾಮೂಲಿ ವ್ಯವಸಾಯನೇ ಮಾಡ್ತಾರೆ ಸರ್. ನೀವೆಷ್ಟು ಜನ ಮಕ್ಕಳು? 6 ಜನ ಮಕ್ಕಳು ಸರ್. ನೀವೆಷ್ಟು? ನಾವು 2. ಏನು ವಿದ್ಯಾಭ್ಯಾಸ ಮಾಡಿದ್ರಮ್ಮ ಶಕುಂತಲಾ? ನಾವು ಎಸ್ ಎಲ್ ಸಿ ಮುಗಿಸಿದ ಮೇಲೆ NST ಟ್ರೈನಿಂಗ್ ಮಾಡಿದ್ವಿ. ಆಮೇಲೆ ಒಂದು 7 ವರ್ಷ ಜಾಬ್ ಮಾಡಿದ್ವಿ SLN ಕಾನ್ವೆಂಟ್ ಅಲ್ಲಿ. ಓಹೋ, ಏನಾಗಿದ್ರಮ್ಮ? ನರ್ಸರಿ ಮಕ್ಕಳಿಗೆ ವರ್ಕ್ ಮಾಡ್ತಿದ್ವಿ, ಪಾಠ ಮಾಡ್ತಿದ್ವಿ. ಪಾಠ ಮಾಡ್ತಿದ್ವಿ. ವೆರಿ ಗುಡ್. ಏನೇನೆಲ್ಲ ಹೇಳ್ಕೊಡ್ತಿದ್ರೆ ಮಕ್ಕಳಿಗೆ? ABCD ಮತ್ತೆ ಆ ಮತ್ತೆ 1 2 3 ಆತರ ಹೇಳ್ಕೊ. ಸಂತೋಷ. ಆಮೇಲೆ ಮದುವೆ ಮಾಡ್ಬಿಟ್ರ? ಆಮೇಲೆ ಮದುವೆ ಮಾಡಿದ್ರು ಸರ್. ಮದ್ವೆ ಆದ್ಮೇಲೆ ಹೋಗ್ಲಿಲ್ಲ. ಯಾಕೆ ಬೇಡ ಅನ್ಬಿಟ್ರೆ ಯಜಮಾನ್ರು ಸರ್? ಅಂದ್ರೆ ಇವ್ರಿಗೂ ವ್ಯವಸಾಯ ಜಾಸ್ತಿ ಇತ್ತಲ್ವಾ, ಅವ್ರಿಗೆ ಹೆಲ್ಪ್ ಮಾಡ್ಬೇಕಿತ್ತು. ಹೆಲ್ಪ್ ಮಾಡ್ಬೇಕಾದ್ರೆ ಇಲ್ಲರ ಅದನ್ನ ಬಿಡ್ಬೇಕು, ಇಲ್ಲರ ಇದನ್ನ ಬಿಡ್ಬೇಕು, ಹಂಗಾಗಿ ಅದನ್ನ ಬಿಟ್ಟಾಗ್ತಿವಿ. ಈಗ ಖುಷಿಯಾಗಿದ್ದೀರಾ? ಹಾ, ಖುಷಿಯಾಗಿದೆ ಸರ್. ತಂದೆ ತಾಯಿ ಏನು ಬೆಳೆ ಬೆಳೀತಾ ಇದ್ರು? ಜಮೀನ್ ಎಷ್ಟಿತ್ತು? ಜಮೀನ್ ಅಂದ್ರೆ ಅವ್ರಿಗೆ ತೀರಾ ಕಡಿಮೆ, 1.5 ಎಕರೆ 1 ಎಕರೆ ಅಷ್ಟೇ. ಅದರಲ್ಲೇ ಭತ್ತ, ರಾಗಿ, ಕಬ್ಬು ಅದರಲ್ಲೇ ಮಾಡ್ತಿದ್ವಿ ಸರ್. ಸ್ವಲ್ಪ ತರಕಾರಿ ಹಾಕ್ತಿದ್ವಿ, ಮನೆಯಿಂದ ಸ್ವಲ್ಪ ಜಾಗ ಇತ್ತು, ತರಕಾರಿ ಎಲ್ಲ ಹಾಕ್ತಿದ್ವಿ. ಮನೆ ಬಳಕೆಗಾಗುವಷ್ಟು ತರಕಾರಿನ ಹಾಕತ್ತಿದ್ವಿ. ಆಮೇಲೆ ಅದು ಹೆಚ್ಚುವರಿ ಬಂದದ್ದ ಮಾರಾಟ ಮಾಡ್ಕತ್ತಿದ್ವಿ. ಮಕ್ಕಳು ಒಟ್ಟು ಎಷ್ಟು ಜನ ಅಂದ್ರಿ? ನಮ್ಗೆ ಒಬ್ಳೇ ಮಗಳು. ನಿಮ್ಗಲ್ಲ, ನಿಮ್ ತಂದೆ ತಾಯಿ? ತಂದೆಗೆ 6 ಜನ ಮಕ್ಕಳು. 6 ಜನ? 3 ಗಂಡು 3 ಹೆಣ್ಣು. ಆಮೇಲೆ ಅವರಿಬ್ರು ತಂದೆ ತಾಯಿ? ಹಾ, ತಂದೆ ತಾಯಿ. ಒಟ್ಟು 8 ಜನ ಬರೀ 1 ಎಕರೆ ಜಮೀನು ಮೇಂಟೈನ್ ಮಾಡ್ತಿದ್ರು. ಜೊತೆಗೆ ನಮ್ಮ ಅಪ್ಪನ ತಂಗಿ ಒಬ್ರು ಇದ್ರು, ಅವ್ರಿಗೆ ಮದ್ವೆ ಆಗಿಲ್ಲ, ಅವರು ಜೊತೆನಲ್ಲಿ ಇದ್ರು. ಅವರು ಒಟ್ಟು 9 ಜನ ನಾವ್ ಇದ್ದಿದ್ದು. 9 ಜನ ಒಟ್ಟಾಗಿ ಬದುಕ್ತಾ ಇದ್ವಿ. ಬಹಳ ಸಂತೋಷ ತಾಯಿ. ನಿಮಗೆ ಇಂಥವ್ರನ್ನೇ ಮದುವೆ ಆಗ್ಬೇಕು, ಹೀಗೆ ಇರ್ಬೇಕು ಅನ್ನೋ ಕನಸುಗಳೇನಾದ್ರು ಇತ್ತು? ಇಲ್ಲ ಸರ್, ಆ ತರ ಏನು ಇರ್ಲಿಲ್ಲ. ಹೌದಾ? ಅಲ್ಲಮ್ಮ, ಎಲ್ಲ ಹೆಣ್ಮಕ್ಳಿಗೂ ಇರಲಿಲ್ಲ? ಇಲ್ಲ, ಇರಲಿಲ್ಲ ಸರ್. ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲಿ ನೋಡ್ ಮಾಡ್ತಾರೋ ಅವ್ರನ್ನೇ ಆಗ್ಬೇಕು ಅಂತಿತ್ತು ಅಷ್ಟೇ. ಯಾರಾದ್ರೂ ಆಗ್ಬೋದು, ಅವ್ರು ಎಲ್ಲಿ ಒಪ್ತಾರೋ ಅಲ್ಲೇ. ಈಗ ರೈತರನ್ನ ಮದುವೆ ಆಗಿದ್ದೀರಿ? ಹಾ ಸರ್. ಎಷ್ಟು ವರ್ಷ ಆಯ್ತಾ ಈ ಮದುವೆ ಆಗಿ? ನಮ್ದು 18 ವರ್ಷ ಆಯ್ತು ಅಲ್ವಾ. ಈಗ ಹೇಗಿದ್ದೀನಿ ಅಂತ ಅನ್ಸುತ್ತೆ? ಚೆನ್ನಾಗಿದ್ದೀನಿ ಅನ್ಸುತ್ತೆ. ಇವ್ರ ಬದ್ಲು ಆಫೀಸರ್ ಮದುವೆ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದೆ. ಅವ್ರದ್ದು ಒಂಥರ ಕಷ್ಟನೇ, ಇವ್ರದ್ದು ಒಂಥರ ಕಷ್ಟನೇ, ಎಲ್ಲಾನು ತೂಗಿಸ್ಕೋಗ್ಬೇಕಲ್ಲ. ಹೇಳಿ ರಮೇಶ್ ಅವರೇ, ತಮ್ಮ ಬಗ್ಗೆ, ನಿಮ್ ತಂದೆ ತಾಯಿ? ಸರ್, ಹಿಂದೆ ಒಟ್ಟು ಕುಟುಂಬ ಇತ್ತು. ನಮ್ಮ ತಾತನಿಗೆ 2 ಗಂಡು ಮಕ್ಕಳು, ನಮ್ಮ ತಂದೆನೇ ದೊಡ್ಡವರು, 2 ನಮ್ಮ ಚಿಕ್ಕಪ್ಪ. ನಮ್ಮ ತಂದೆಗೆ 4 ಜನ ಗಂಡು ಮಕ್ಕಳು, 4 ಜನದಲ್ಲಿ 3 ಜನ ಗಂಡು ಮಕ್ಕಳು, 1 ಹೆಣ್ಣುಮಗಳು, ನಾನೇ ದೊಡ್ಡ ಮಗ. ನಮ್ಮ ಚಿಕ್ಕಪ್ಪಗೆ 4 ಜನ ಹೆಣ್ಣುಮಕ್ಕಳು, 1 ಮಗ. ಒಟ್ಟು 9 ಜನ ಮಕ್ಕಳು, 4 ಜನ ನಮ್ಮ ತಂದೆ ತಾಯಿಂದರು. ಒಟ್ಟು ಕುಟುಂಬದಲ್ಲಿದ್ದು ನಾವು ಈಗ ಒಂದು 18 ವರ್ಷದಲ್ಲಿ ವಿಭಾಗ ಆದ್ವಿ. ನಮ್ಮ ಚಿಕ್ಕಪ್ಪ ಸ್ವಲ್ಪ ಹ್ಯಾಂಡಿಕ್ಯಾಪ್ಟು, ವ್ಯವಸಾಯ ಮಾಡ್ತಿರ್ಲಿಲ್ಲ. ಹಂಗಾಗಿ 9 ಜನ ನಮ್ಮ ತಂದೆ ಒಬ್ಬರೇ ದುಡಿದು 9 ಜನನೂ ಮದುವೆ ಮಾಡಿ ಅವ್ರಿಗೆ ಒಂದು ಜೀವನಾಧಾರ ಕೊಟ್ಟರು ನಮ್ಮ ತಂದೆಯವರು ಸರ್. ನಾವು ಜಮೀನು ಎಷ್ಟಿತ್ತು ಸರ್? ನಮ್ಮದು ಒಂದು 12 ಎಕರೆ ಇತ್ತು. ಏನೇನು ಬೆಳೆ ಸರ್? ಕಬ್ಬು, ಭತ್ತ, ಕೆಲವು ಪ್ರದೇಶದಲ್ಲಿ ರಾಗಿ. ಮೂರೇ ಬೆಳೆ ಬೆಳೆದು 9 ಜನ ಸಾಕಿ 2 ಮನೆ ಕಟ್ಟವ್ರೆ ಸರ್ ನಮ್ಮ ತಂದೆಯವರು. ನಮ್ಮ ಚಿಕ್ಕಪ್ಪನ ಕೊಂಡು ಕೊಟ್ಟಿದ್ದೀವಿ, ನಾವೊಂದ್ರಲ್ಲಿದ್ದೀವಿ. ಸಂತೋಷ. ನಿಮ್ಗೆ ಎಷ್ಟು ಜನ ಮಕ್ಕಳು? ಸರ್, ನನಗೆ ಒಬ್ಬಳೇ ಮಗಳು. ಈಗ ರಮೇಶ್ ಅವರೇ, ಭತ್ತ ಮತ್ತೆ ಕಬ್ಬು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಸರ್, ನಾನು ಈಗ ನಮ್ಮ ತಂದೆ ಕಾಲದಿಂದ ಬೆಳೀತಾ ಇದ್ದೋ, ಈಗ ನಾವು ವಿಭಾಗ ಆದ್ಮೇಲೆ 18 ವರ್ಷದಿಂದ ಬೆಳೀತಾ ಇದ್ದೀವಿ. ಈಗ ಭತ್ತ ಎಷ್ಟು ಎಕರೆ ಹಾಕ್ತೀರಿ ಸರ್? ಭತ್ತ 1 ಎಕರೆಗೆ ಹಾಕ್ತಿದ್ವಿ. ಕಬ್ಬು ಎಷ್ಟು ಎಕರೆಗೆ ಹಾಕ್ತೀರಿ ಸರ್? ಕಬ್ಬು 1.25 ಎಕರೆಗೆ ಹಾಕ್ತೀವಿ. ಭತ್ತ ಯಾವ ತಳಿ ಬೆಳೀತಾ ಇರತ್ತವು ಸರ್? ನಾವು BR ಹಾಕ್ತಾ ಇದ್ದೋ, ನಮಗೆ ಒಂದು ವೇನಲ್ಲಿ ಇರಲಿಲ್ಲ. ನಮಗೆ ಮನೆಯಲ್ಲಿ ಎಮ್ಮೆಗಳು ಕಟ್ಟಿದ್ದೋ, ಅದಕ್ಕೆ ಒಣಲು ಬೇಕಾಗಿತ್ತು ಅವಕ್ಕೆ ಮೇವಿಗೆ. ಹಂಗಾಗಿ ನಾವು BR ಭತ್ತನೇ ಹಾಕ್ತಾ ಇದ್ವಿ. ಅದು ಸ್ವಲ್ಪ ಇಳುವರಿ ಕುಂಠಿತ ಆದ್ರೂ ಹುಲ್ಲು ಸಿಗ್ತಾ ಇತ್ತು ನಮಗೆ ಯಥೇಚ್ಛವಾಗಿ. ಹಂಗಾಗಿ ನಾವು BR ಭತ್ತ ಹಾಕ್ತಾ ಇದ್ವಿ ಸರ್. ಈಗ ಏನಾದ್ರು ಬದಲಾವಣೆ ಮಾಡ್ಕೊಂಡಿದ್ದೀರಾ ಸರ್? ಈ ಸಾರಿ ನಮ್ಮ ಟಾಟಾ ಕಂಪ್ನಿಯವರು ಯಾವುದೋ ಒಂದು ಹೈಬ್ರಿಡ್ ಬಿಟ್ಟಿದ್ದಾರೆ, ಅದು ಎಕರೆಗೆ 40 ಕ್ವಿಂಟಲ್ ಬಿಡ್ತದೆ. ಹುಲ್ಲುವೆ ಕೂಡ BR ಭತ್ತದಷ್ಟೇ ಏಟ್ ಬರುತ್ತೆ ಅಂತ ಹೇಳವ್ರೆ. ಹಂಗಾಗಿ ಅದನ್ನ ಹಾಕೋಣ ಅಂತ ಅಂದ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ ಸರ್. ಅವ್ರು ಹೇಳವ್ರೆ ಸರಿ, ನೀವು ನೋಡಿದಿರ ಬೆಳೆನ ಸರ್? ನಾವು ನೋಡಿಲ್ಲ, ಅವ್ರು ಡೆಮೋ ಕೊಟ್ಟಿದ್ದಾರೆ ಬಂದು ಊರಿಗೆ. ಊರ್ಗೆ ಬಂದಿದ್ರು ಡೆಮೋ ಕೊಟ್ಟು. ಯಾರ ಕಡೆನಾರು ಬೆಳೆಸಿದಾರ? ಅವ್ರ ಕಡೆ ಬೆಳೆಸಿರೋದ ಡೆಮೋ ಕೊಟ್ಟಿದ್ರು ಸರ್ ನಮ್ಗೆ. ಹೌದಾ? ಹಾಗಾಗಿ ಅದನ್ನ ನೋಡಿದಿರ? ಅದನ್ನ ನೋಡಿದೀವಿ ಸರ್, ನಾವು ಇದ್ರಲ್ಲಿ ವಿಡಿಯೋದಲ್ಲಿ ನೋಡಿದೀವಿ. ಹಂಗಾಗಿ ಅದನ್ನ ಹಾಕೋಣ ಅಂತ ತೀರ್ಮಾನ ತಗೊಂಡಿದೀವಿ ಸರ್. ಕಣ್ಣಾರೆ ನೋಡಕ್ಕೆಲ್ಲೋ ಇತ್ತಿಲ್ವಂತ ಬೆಳೆ ಸರ್? ಇಲ್ಲಿ ಈ ಹೊಸದಾಗಿ ಬಿಟ್ಟಿರೋ ಸರ್, ಹೊರಗಡೆ ದೊಡ್ಡ ಕಂಪ್ನಿ ಇದು. ಸರಿ ಸರ್, ಈಗ ಅದನ್ನ ಬೆಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ ಅಂದ್ರೆ ಎಕರೆಗೆ 40 ಕ್ವಿಂಟಲ್ ಬೆಳೆದ ಬೆಳಿಲೇಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಸರ್. ಆಯ್ತು. ಭತ್ತನ ಯಾವ ತರಹ ಬೆಳೀತಾ ಇದ್ರಿ ಹಿಂದೆ? ಏನಾದರೂ ಈಗ ಬದಲಾವಣೆ ಮಾಡ್ಕೊಂಡಿದ್ದೀರಾ? ಸರ್, ಈಗ ಹಿಂದೆ ನಾವು ನಮ್ಮ ರೈತರು ಬೆಳೀತಾ ಇದ್ದಂಥ ಒಟ್ಲು ಉತ್ಪಾತಿನ ಅದ ಮಾಡಿ ಮಾಡ್ತಾ ಇದ್ವು. ಈಗೇನಾಗಿದೆ ಅಂತಂದರೆ ಧರ್ಮಸ್ಥಳದ ಸಂಘದವರು ನಮಗೆ ಟ್ರೇ ಸಿಸ್ಟಮ್ನಲ್ಲಿ ಮೆಷಿನ್ ಆಟಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಎಕರೆಗೆ 45 ಟ್ರೇ ಆದರೆ ಸಾಕು ಸರ್, ಅದು ಒಂದು ಎಕರೆ ಭತ್ತ ನಾಟಿ ಮಾಡಿಸ್ಬೋದು. ಏನು ಟ್ರೇ ಸಿಸ್ಟಮ್ ಅಂದ್ರೆ? ಟ್ರೇ ಸಿಸ್ಟಮ್ ಅಂತಂದ್ರೆ ಸರ್, ನಾವು ಇದನ್ನ ಮಣ್ಣನ್ನ ಜರಡಿ ಆಡ್ಕೊಳ್ಬೇಕು, ಅದ್ರ ಜೊತೆಗೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಜರಡಿ ಆಡ್ಕೊಂಡಿರ್ಬೇಕು. ಬಿತ್ತೆ ಭತ್ತನ ಕಡಿಮೆ ತಗೊಳುತ್ತೆ ಸರ್ ನಮಗೆ. ಈಗ ನಮಗೆ ಒಂದು ಎಕರೆಗೆ 25 ಕೆಜಿ ಹಾಕ್ತಿದ್ರ ಬದಲು ಇದು ತುಂಬ ಕಡಿಮೆ ತಗೋ, 12-13 ಕೆಜಿಲಿ ಕ್ಲೋಸ್ ಆಗೋಯ್ತದೆ. ತಿಳುವಾಗಿ ಉದುರಿಸ್ಬೇಕು, ಪೈರು ಚೆನ್ನಾಗಿ ಬರುತ್ತೆ. ನಾವು ನಾಟಿ ಇನ್ನೊಂದು ದಿವಸ ಗದ್ದೆನ ಅಚ್ಚುಕಟ್ಟು ಮಾಡ್ಕೊಂಡಿದ್ದು ಮೆಷಿನ್ ಬರುತ್ತೆ, ಮೆಷಿನ್ಗೆ ರೋಲ್ ಮಾಡಿಬಿಟ್ಟು ಇದನ್ನ ಟ್ರೈನಲ್ಲಿ ಪೈರುಗಳನ್ನ ರೋಲ್ ಸಿಸ್ಟಮ್ ಮಾಡ್ತೀವಿ. ರೋಲ್ ಸಿಸ್ಟಮ್ ಮಾಡಿಬಿಟ್ಟು ಮೆಷಿನ್ ಕೊಟ್ಟರೆ ಅದೇ ನಾಟಿ ಮಾಡ್ಕೊಂಡು ಹೋಗುತ್ತೆ. ಅಂದರೆ ನಮ್ಮ ಒರಿಜಿನಲ್ ನಾಟಿಗೂ ಇದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇದು ಗ್ರೂಸ್ ಚೆನ್ನಾಗಿ ಬರುತ್ತೆ ಸರ್. ಇದು ಯಾವುದು ಈ ಧರ್ಮಸ್ಥಳದ ನಾಟಿನಲ್ಲಿ, ಈ ನಮ್ಮ ರೆಗ್ಯುಲರ್ ನಮ್ಮ ಮ್ಯಾನ್ಯುವಲ್ ಲೇಬರ್ ಅಲ್ಲಿ ಮಾಡಿಸ್ತಿದ್ದು ಸ್ವಲ್ಪ ನಿಧಾನ ಆಗ್ತಿತ್ತು, ಗ್ರೂಸ್ ಕಡಿಮೆ ಬರ್ತಿತ್ತು ನಮಗೆ. ಇದರಲ್ಲಿ ಖರ್ಚು ಕಡಿಮೆ ಸರ್, ನಮಗೆ ಹಿಂದೆ ನಾಟಿ ಮಾಡಿಸಿದ್ವಲ್ಲ ನಾವು, ಅದ್ರಲ್ಲಿ ಖರ್ಚು ಜಾಸ್ತಿ ಬರ್ತಾ ಇತ್ತು. ಈ ಧರ್ಮಸ್ಥಳದವ್ರು ಮಾಡಿರುವಂಥ ಪದ್ಧತಿನಲ್ಲಿ ನಮಗೆ ಖರ್ಚು ಕಡಿಮೆ ಬರ್ತಾ ಇದೆ ಸರ್ ನಮಗೆ. ಮುಂಚೆದ್ರಲ್ಲಿ ಖರ್ಚು ಎಷ್ಟಾಗ್ತಿತ್ತು ಅಂದಾಜು ಸರ್? ಖರ್ಚು ಒಂದು 10-15 ಜಾಸ್ತಿ ಬರ್ತಾ ಇತ್ತು ಸರ್ ನಮಗೆ. ಇಲ್ಲಿ ಎಷ್ಟಾಗ್ತಿದೆ? ಇಲ್ಲಿ ಕಡಿಮೆ ಬರ್ತಿದೆ ಸರ್ ನಮಗೆ. ಕಡಿಮೆ ಅಂದರೆ ಎಷ್ಟು? ಕಡಿಮೆ ಅಂದರೆ ಒಂದು 5,000-6,000 ನಾಟಿ ಮಾಡಾಕ್ತೀವಿ ಸರ್. ಓ, 50 ಭಾಗ ಕಡಿಮೆ ಆಗುತ್ತೆ. ಹೌದು ಸರ್, ಹೌದು. ಈ ಟ್ರೈನಲ್ಲಿ ಮಣ್ಣು ತುಂಬ್ಕೊಳ್ಳೋದು, ಬೀಜ ಹಾಕೋದು ಅವೆಲ್ಲ ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ? ಅನ್ನಿಸ್ತಿಲ್ಲ ಸರ್. ನಾವು 2.5 ಎಕರೆಗೆ ಹಾಕಿದ್ವಿ ಸರ್, ಬರೀ 2 ಜನ ಲೇಡಿ ಲೇಬರು, ನಾನೊಬ್ಬ. ಅವ್ರು ಜರಡಿ ಹಾಕ್ಬಿಟ್ಟು ನಾನು ಟ್ರೇಗೆ ಹಾಕ್ಬಿಟ್ಟು ಭತ್ತನ ಎಲ್ಲ ಸೇರಿಸ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಮೇಲ್ಗಡೆ ನೀರು ಕೊಟ್ಟ ಸರ್. ಒಂದು ವಾರ ಸತತವಾಗಿ ನೀರು ಹಾಕ್ಬೇಕು, ಮೇಲ್ಗಡೆ ಒಣಲು ಹಾಕ್ಬೇಕು ಮಣ್ಣು ಕೊಚ್ಚದಾಗೆ. ಆ ನಂತರ ನಾವು ನೀರನ್ನೇ ಕಟ್ಬೋದು ಮಾಮೂಲಾಗಿ. ಅಂದ್ರೆ ಜಮೀನಲ್ಲೇ ಟ್ರೈ ಇಟ್ಬಿಡ್ತೀವಿ? ಹೌದು ಸರ್, ಜಮೀನಲ್ಲೇ ಟ್ರೈ ಇಟ್ಬಿಡ್ತೀವಿ. ಬೇಕಾದ ನಮ್ಮ RCC ಮೇಲೂ ಇಟ್ಕೊಳ್ಬೋದು ಸರ್, RCC ಮೇಲೂ ಸಸಿ ಮಡಿ ಬೆಳೆಸ್ಬೋದು. ಬಹಳ ಸುಲಭ ಆಗೋಯ್ತು. ಹೌದು ಸರ್, ತುಂಬಾ ಸುಲಭ. ಈ ಮೆಷಿನ್ ನಾಟಿ ಮುಂಚೆ ಮಾಡ್ತಿರ್ಲಿಲ್ಲ ಸರ್? ಇಲ್ಲ, ಮಾಡ್ತಿರ್ಲಿಲ್ಲ. ನಮ್ಗೆ ಏನ್ ಸಮಸ್ಯೆ ಇತ್ತು ಅಂದ್ರೆ ಸರ್, ನಾವು ನಾಟಿ ದಿವಸ ಒಂದ್ ಎಕರೆಗೆ 6 ಗಂಡಳಬೇಕಾಗಿತ್ತು, ಒಂದ್ 6 ಲೇಡಿ ಲೇಬರ್ ಬೇಕಾಗಿತ್ತು. ಆಮೇಲೆ ನಾವು ಒಬ್ರು ಮನೆಯಿಂದ ಊಟ ಸಪ್ಲೈ ಮಾಡೋಕೆ ಒಬ್ರು ಬೇಕಾಗಿತ್ತು. ಈಗ ಸರ್ ಬರೀ ಇಬ್ರು ಮೆನ್ಸ್ ಆದ್ರೆ ನಾಟಿ ಮಾಡಿಸ್ಕೊಂಡು ಹೋಗ್ಬೋದು. ಅಂದ್ರೆ ಮೆಷಿನ್ ಸಿಗುತ್ತಾ ನಿಮ್ ಕಡೆ? ಸಿಗುತ್ತೆ ಸರ್. ಧರ್ಮಸ್ಥಳದವರು ನಮ್ಮ ಮಲ್ಲೇಗೆರೆ ಅಂತಿದೆ, ಅಲ್ಲಿ ಒಂದು 7-8 ಮೆಷಿನ್ ತಂದ್ಬಿಟ್ಟಿದ್ದಾರೆ. ಈಗ ಬಹಳಷ್ಟು ಜನ ಯಂತ್ರ ಚಾಲಿತ ನಾಟಿ ಮಾಡ್ತಾ ಇದ್ದಾರೆ. ನಿಮ್ ತರನೇ ಟ್ರೈ ಮಾಡ್ಕೊಂಡು ಅದರಲ್ಲೇ ಫಸ್ಟ್ ನಮ್ಮೂರ್ನ ನಾನೊಬ್ಬ ಮಾಡಿದೆ. ನಾನು ಹೋಟ್ಲ್ ಹಾಕ್ಬಿಟ್ಟು ನಾನು ನೀರು ಹಾಕೋಕೆ ಹೋಗೋದಾಗೆಲ್ಲ ನಮ್ಮ ಪಕ್ಕದ ಗದ್ದೆ ಚೆನ್ನೈಗೌಡ ಅಂತಿದ್ದ, ಇವನಿಗೆ ಮಾಡೋ ಕೆಲಸ ಇಲ್ವ, ಇವನಿಗೆ ಹೋಟ್ಲ್ ಹಾಕಿದ್ರೆ ಆಯ್ತಿಲ್ಲ, ಹಿಂದೆ ನಾಟಿ ಮಾಡ್ತಿದ್ದಂಗೆ, ಇವನಿಗೇನು ಕೆಲಸ ಇಲ್ವ ಅಂತ ಬೈದ ನನ್ನ. ನಾನು ಆದ್ರೂ ನಾಟಿ ನಡೆಸ್ದೆ, ಬಿಡಲಿಲ್ಲ. ಆಮೇಲೆ ಅವನು ಬಂದ್ಬಿಟ್ಟು ನಾನು ರಮೇಶ್ ಅಂತಾರೇ ಮಾಡಿಸಿದ್ರೆ ಚೆನ್ನಾಗಿತ್ತಲ್ಲ ಅಂತಂದ್ಬಿಟ್ಟು ತುಂಬ ಖುಷಿ ಪಟ್ಕೊಂಡು ಎಲ್ರಿಗೂ ಹೇಳ್ತಕೋಬಹುದು. ನಾವು 100 ಜನಕ್ಕೆ ಎಲ್ರು. ನೀವು ಹೇಳೋದು ಬೇಡ, ಅವರೇ ಹೇಳ್ತಾವ್ರೆ. ಅವ್ರೇ ಹೇಳ್ತಾವ್ರೆ ಅಲ್ವಾ? ಇವರು ನಮ್ಮ ಶಕುಂತಲಮ್ನವ್ರನ್ನೇ ಕರ್ಕೊಂಡಿತ್ತಿಲ್ವ ನೀವು ಸರ್? ಇಲ್ಲ, ಟ್ರೇಗೆ ಮಣ್ಣು ತುಂಬಕ್ಕೆ ಬೀಜ? ಇಲ್ಲ ಇಲ್ಲ ಸರ್, ನಮ್ಗೆ ಅವ್ರಿಗೆ ಪಾಪ ಮನೆಯಲ್ಲೇ ಕೆಲಸ ಇತ್ತು, 2 ಎಮ್ಮೆ ಕಟ್ಕೊಂಡವ್ರೆ. ತಡ್ರಿ, ಅವ್ರನ್ನೇ ಕೇಳ್ಬಿಡೋ. ಏನೇನ್ ಕೆಲಸ ಅದೆ ಶಕುಂತಲಮ್ನವ್ರೆ, ಎಮ್ಮೆ ಬೇರೆ ಕಟ್ಟಿದ್ರಿ? ಎಮ್ಮೆ ಇದೆ ಸರ್, 2 ಎಮ್ಮೆ ಇದೆ. ನಾವು ಅದನ್ನ ಅಂದ್ರೆ ಗೋಸಾಲೆ ಬರುತ್ತೆ, ಪಾಂಡುಪುರ ಹತ್ರ ಗೋಸಾಲೆ ಬರುತ್ತೆ, ಅಲ್ಲಿಂದ ಎತ್ಕೊಂಡು ಕರ್ಕೊಂಡು ತಗೊಬಂದಿದ್ದೀವಿ ಅದನ್ನ. ಅಂದ್ರೆ ದುಡ್ಡೇನಿಲ್ಲ, ನಾವು ಅದನ್ನ ಎಷ್ಟು ದಿನ ಇಟ್ಕೋತೀವೋ ಅಷ್ಟು ದಿನ ಇಟ್ಕೊಂಡು ನಮ್ಗೆ ಆಗಲ್ಲ ಅನ್ನೋದಿನ ವಾಪಸ್ ಕೊಡ್ಬೇಕು ಅದಕ್ಕೆ. ಅಲ್ಲಿ ತನಕ ನಾವು ಅದನ್ನ ಹಾಲು ಕರ್ಕೊಂಡು ಮೇಯಿಸ್ಕೊಂಡು ಇಟ್ಕೋಬಹುದು. ಎಮ್ಮೆ ಅಲ್ಲದೆ ಕುರಿ ಕೋಳಿ? ಇಲ್ಲ, ಅದೇನು ಇಟ್ಟಿಲ್ಲ ಸರ್. ಮೊದ್ಲೆಲ್ಲ ಇಟ್ಟಿದ್ವಿ ಕೋಳಿನ, ಕಡಿಮೆ ಅಂತಂದ್ರೆ 150-200 ಅಪ್ಪರ್ ಮನೇಲಿ ಸಾಕ್ತಿದ್ವಿ, ಅಷ್ಟು ಕೋಳಿನ ಮೇಂಟೈನ್ ಮಾಡ್ಕೊ ಹೋಯ್ತಿದ್ವಿ. ಅಷ್ಟೊಂದು ಕೋಳಿ ತಿಂತಿದ್ರ? ನಮ್ಗೆ ಆಗೋಷ್ಟು ತಿಂತಿದ್ವಿ, ಮತ್ತೆ ಇಲ್ಲಾಂದ್ರೆ ಮಾರಾಟ ಮಾಡ್ತಿದ್ವಿ ಅದನ್ನ. ಯಜಮಾನರ ಮನೇಲಿ ಏನು ತಿನ್ನೋಲ್ರ ಕೋಳಿ? ಇಲ್ಲ, ತಿಂತಾರೆ ಅಂದ್ರೆ ಇಲ್ಲಿ ಸ್ವಲ್ಪ ವ್ಯವಸ್ಥೆ ಇಲ್ಲ. ಮಾಡಿಸ್ಕೋಬೇಕಿತ್ತು, ಮತ್ತೆ ಕೋಳಿ ಸಾಕ್ಬೇಕು ನಾನು, ವ್ಯವಸ್ಥೆ ಮಾಡ್ಕೊಡಿ ಅಂತ. ಹಂಗಾಗಿ ಮತ್ತೆ ಲೇಬರ್ಗಳೆಲ್ಲ ಊಟ ಸಪ್ಲೈ ಮಾಡ್ಬೇಕಲ್ವಾ, ಅವ್ರಿಗೆ 3 ಟೈಮ್ ಊಟ ಕೊಡ್ಬೇಕು. ಇವಾಗೆಲ್ಲ ಕಡಿಮೆ, ಮೊದ್ಲೆಲ್ಲ ಬೆಳಿಗ್ಗೆ 4 ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಮನೆಗೆ ಬಂದು ಹಾಕ್ಸ್ಕೊಂಡು ಹೋಗ್ತಿದ್ರು. ಹಂಗಾಗಿ ಅವೆಲ್ಲ ಮೇಂಟೈನ್ ಮಾಡಕ್ ಆಗಲ್ಲ. ಬಹಳ ಸುಖವ ನೋಡ್ಕೊಂಡಿದ್ರಿ ಕೆಲಸ? ನೋಡ್ಕೊಳ್ಬೇಕು, ಇಲ್ಲಾಂದ್ರೆ ಬರಲ್ಲ ಅವರು, ಬರೋದಿಲ್ಲ. ನಾವ್ ಹೆಂಗ್ ನಾವ್ ಏನ್ ತಿಂತೀವೋ ಅವ್ರಿಗೂ ಅದನ್ನ, ನಮ್ದಂತ ಅದೊಂದು ಪದ್ಧತಿ ನಮ್ಗೆ ಇಷ್ಟ, ನಾವ್ ಏನ್ ತಿಂತೀವೋ ಅವ್ರಿಗೂ ಅದೇ ಕೊಡ್ಬೇಕು. ಯಾಕೆಂದ್ರೆ ತಿಂದಷ್ಟು ಕೆಲಸ ಜಾಸ್ತಿ ಮಾಡ್ತಾರಲ್ವಾ. ನೋಡಿ, ಅದು ಸ್ವಾರ್ಥ. ಸರಿ ಬಿಡಿ, ತೊಂದರೆ ಇಲ್ಲಮ್ಮ. ಅವರನ್ನು ನಮ್ಮಂತೆ ನಮ್ಮಂತೆ ಕಂಡ್ರೆ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡ್ತಾರೆ, ಪ್ರೀತಿ ಇಟ್ಕೊಂಡು ಕರೆದ ತಕ್ಷಣ ಬರ್ತಾರೆ ಬರ್ತಾರೆ. ಶಕುಂತಲಮ್ನವ್ರು ಪರವಾಗಿಲ್ಲ, ರಮೇಶ್ ಅಣ್ಣವ್ರು ಸ್ವಲ್ಪ ಕೈ ಹಿಡ್ತಾ ಮಾಡಿದ್ರು, ಶಕುಂತಲಮ್ನವ್ರು ಧಾರಾಳ ಕೊಡ್ತಾರೆ. ಇಲ್ಲ ಸರ್, ನಾನು ಲಿಬ್ರಲ್ ಸರ್. ನಾನು ಸರ್, ನಾನು ಈಗ ಕಬ್ಬು ಇರ್ತಾವ್ರೆ, ಈಗ ಒಂದಿಬ್ರು ಗಾಡಿನಲ್ಲಿ, ಅವ್ರಿಗೆ ಪಾಪ ಹುಡುಗರುಗಳು ಇಬ್ರು ಕೈ ಕಂತೆ ಎತ್ಕೊಡೋರು, ಇಬ್ರು ಗಾಡಿಗೆ ತುಂಬೋರು. ಅವ್ರಿಗೆ ಏನ್ ಮಾಡ್ತೀನಿ ಸರ್, ನಾನು ಬೆಳಿಗ್ಗೆ ಕಾಫಿ ತಗೊಂಡು ಹೋಗ್ತೀನಿ ಅಲ್ವಾ, ಬಂದ್ ತಗೊಂಡೋಯ್ತೀನಿ ಇಬ್ಬಿಬ್ರು ಒಬ್ರಿಗೆ ಇಬ್ಬಿಬ್ರು ಅಂತಾನೆ ನೋಡಿದ್ರ ಸರ್. ಯಾಕೆಂದ್ರೆ ನಾವು 9:30 ಮನೆಯಿಂದ ಊಟ ತಗೊಂಡು ಹೋಗೋದು, ಊಟ ಕೂರುವುದಕ್ಕೆ ಊಟ ಮಾಡೋದಕ್ಕೆ 10 ಗಂಟೆ ಆಯ್ತದೆ, ಹೊಟ್ಟೆ ಹಸ್ಬು ಆಗ್ಬಿಡ್ತದೆ, ಶ್ರಮದ ಕೆಲಸ ಕಬ್ಬೆ ತುದು ಎಸೆದು ಅಂತ ಹೇಳಿದ್ರೆ ಸ್ವಲ್ಪ ಫುಡ್ ಇದ್ರೆ ಆರಾಮಾಗಿ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ಅವ್ರನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ನಾಳೆ ಕರ್ದಾಗ ಇನ್ನೊಂದು ದಿವಸ ರಮೇಶಣ್ಣ ಚೆನ್ನಾಗಿ ನೋಡ್ಕೊತಾನೆ ಬರ್ತಾರೆ, ಆ ಒಂದು ಖುಷಿ ಸರ್ ನಮಗೆ. ಶಕುಂತಲಾ ಅವರೇ, ಈಗ ಮನೆಯಲ್ಲಿ ತಂದೆ ಮನೆಯಲ್ಲಿ ತೋಟ ಮಾಡಿಬಿಟ್ಟು ಮನೆಗೆ ಬೇಕಾದ್ನೆಲ್ಲ ಬೆಳ್ಕೊತಾ ಇದ್ದೆ ಅಂದ್ರಿ, ಈ ಗಂಡನ ಮನೆಯಲ್ಲಿ ಏನು ಮಾಡಲ್ರಿ ಆ ಕೆಲಸ? ಅಂದರೆ ನೀರಿನ ವ್ಯವಸ್ಥೆ ಇಲ್ಲ ಸರ್, ಇಲ್ಲಿ ತೋಟ ಇದೆ, ನೀರಿನ ವ್ಯವಸ್ಥೆ ಇಲ್ಲ. ಆದ್ರೂ ಒಂದು ಸ್ವಲ್ಪ ದೂರದಿಂದ ಎಲ್ಲನೂ ತೆಂಗಿನ ಸಸಿಗಳೆಲ್ಲ ನಾಟಿ ಮಾಡಿದ್ದೀವಿ, ತೆಂಗಿನ ಸಸಿ ಎಲ್ಲ ಬಂದೈತೆ, ಹೂವಿನ ಸಸಿ ಎಲ್ಲ ಇಟ್ಟಿದ್ದೀವಿ, ಎಲ್ಲನೂ ಬೆಳೆದಿದ್ದೀನಿ ಸರ್ ಇಲ್ಲನೂ. ಅಂದರೆ ಏನಪ್ಪ ಅಂದ್ರೆ ಸಣ್ಣ ಪುಟ್ಟದ್ದು ಈ ಮೆಣಸಿನಕಾಯಿ, ಬದನೆಕಾಯಿ, ಟೊಮೊಟೊ ಇಂಥದ್ದು ಸಣ್ಣ ಸಣ್ಣದ್ದು ಒಂದು ಎರಡು ಹಾಕೊಂಡಿದ್ದೀರಿ. ಅಂದ್ರೆ ಅಷ್ಟು ಅಪ್ಪನ ಮನೇಲಿ ಮಾಡಿದ್ವಲ್ಲ ಅಷ್ಟು ಜಾಸ್ತಿ ಮಾಡಿಲ್ಲ, ಇಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಬೇಕು ಅಂತ ಹೇಳಿದ್ರೆ ಅಷ್ಟು ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಈ ತರದ್ದು ಸಣ್ಣ ಪುಟ್ಟದ್ದು ಮಾಡ್ಕೊಂಡಿದ್ದೀವಿ. ಅದೆಲ್ಲ ನೀವೇ ಮಾಡ್ತೀರೋ? ಹಸಿ ಮಾಡಿಸಿರೋ? ಮಗಳ ಕೈಲಿ ಮಾಡಿಸಲ್ಲ, ಅಂದ್ರೆ ಬರ್ತಾ ಇರ್ತಾಳೆ ಎಲ್ಲ ನೋಡ್ಕೊಡ್ತಾಳೆ, ಅವಳು ಗೊತ್ತಾಗಬೇಕಲ್ವಾ ಏನು ಅಂತ ಅನ್ಬಿಟ್ಟು ಸ್ವಲ್ಪ ನೀರು ಗೀರು ಹಾಕ್ಸೋದೆಲ್ಲ ಮಾಡಿಸ್ತೀನಿ ಸರ್. ಅಂದ್ರೆ ಅಡುಗೆ ಮನೆ ಕಡೆ ಇಲ್ಲ ಮಾಡ್ತಾಳೆ ಸರ್, ಜವಾಬ್ದಾರಿ ನಿಮ್ದೇನೆ? ಜವಾಬ್ದಾರಿ ನಂದೇನೆ. ನಾನಿಲ್ಲ ಅಂತಂದ್ರೆ ಇವತ್ತು ಒಂದು 4 ಜನ ಲೇಬರ್ಸ್ ಇದ್ದಾರೆ, ಅವ್ರಿಗೆ ಈ ತರ ಮಾಡಪ್ಪ ಅಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಸರ್. ಮಗಳಿಗೆ ಹೇಳಿ ಬಂದಿದ್ದೀರಿ? ಹೇಳಿ ಬಂದಿದ್ದೀನಿ. ಪರವಾಗಿಲ್ಲ, ಈಗಲಿಂದಲೇ ಶಿಕ್ಷಣ ಕೊಡ್ತಾ ಅದು ಇರ್ಬೇಕಲ್ವ ಸರ್? ಖಂಡಿತವಾಗ್ಲೂ. ಈಗ ಏನೋ ಅಡುಗೆ ತಿಂಡಿ ಬಹಳ ಚೆನ್ನಾಗಿ ಮಾಡಾಕ್ತೀರಾ ಅಂತ ಅನ್ಸತ್ ನೀವು ಅಲ್ವಾ? ಮಾಡ್ತೀನಿ ಸರ್. ಏನೇನ್ ಮಾಡ್ತೀರಮ್ಮ? ಅದು ಪುಳಿಯೋಗರೆ, ಚಿತ್ರಾನ್ನ, ಮತ್ತೆ ವಾಂಗಿಬಾತು, ಬಿಸಿಬೇಳೆಬಾತು, ರೊಟ್ಟಿ, ಚಪಾತಿ ಎಲ್ಲ ತರದ್ದು ಮಾಡ್ತೀವಿ ಸರ್. ಹೌದಾ? ರಮೇಶ್ ಅವ್ರಿಗೆ ಏನಿಷ್ಟ? ಅವ್ರ ಚಿಕನ್ ಇಷ್ಟ ಸರ್, ಚಿಕನ್ ಮಟನ್ ಪಲಾವ್. ಹೌದಾ? ಮತ್ತೇನ್ ಮನೇಲಿ ಕೋಳಿನೇ ಸಾಕಿಲ್ಲ ನೀವು? ಹೊರಗಡೆ ಏನ್ ತರ್ತೀವಲ್ಲ ಸರ್. ಹೌದಾ? ನೋಡಿ ಮತ್ತೆ ರಮೇಶ್ ಅವ್ರಿಗೆ ಇಷ್ಟ ಅಂತೇಳಿ ಒಂದ್ 10 ಕೋಳಿನಾರು ಸಾಕಬಿಡಿ ನೀವು. ಇಲ್ಲ ಸರ್, ಸಾಕ್ತಿದ್ವಿ. ಇಲ್ಲಿ ಸ್ವಲ್ಪ ಊರ್ ಮಧ್ಯ ಇದೆ, ಮೊದ್ಲೇ ಊರು ಹೊರಗಡೆ ಇದ್ದೋ, ಇವಾಗ ಊರ್ ಮಧ್ಯ ಇದೀವಲ್ವಾ, ಎಲ್ಲ ಮನೆ ಒಳಗಡೆ ಬಂದು ಗಲೀಜ್ ಮಾಡ್ತಾರೆ, ನಮ್ಮ ಮತ್ತೆ ಸ್ವಲ್ಪ ಬೇಡ ಬಿಡು ಅಂತ ಹೇಳ್ತಾರೆ ಅಲ್ವಾ. ರಮೇಶ್ ಅವರೇ, ಈಗ ಯಂತ್ರಚಾಲಿತ ನಾಟಿಯಲ್ಲಿ ಭತ್ತವನ್ನು ಸುಮಾರು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಸರ್, ನಾನು 3 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್. ಓಕೆ, ಅದಕ್ಕಿಂತ ಮುಂಚೆ ಮಾಮೂಲು ಕೈ ನಾಟಿ ಮಾಡಿಸ್ತಾ ಇದ್ದೀರಿ ಸರ್? ಹೌದು. ಏನು ವ್ಯತ್ಯಾಸ ಎರಡಕ್ಕೂ ಅಂತ ಅನ್ಸುತ್ತೆ ತಮಗೆ? ಸರ್, ಇದರಲ್ಲಿ ನಮಗೆ ಒಳ್ಳೆ ಇಳುವರಿ ಬರುತ್ತೆ ಸರ್, ಗ್ರೂಸ್ ಜಾಸ್ತಿ ಬರುತ್ತೆ, ಒಳ್ಳೆ ಇಳುವರಿ ಬರುತ್ತೆ ಸರ್ ಇದರಲ್ಲಿ ಮಿಷಿನ್ ನಾಟಿನಲ್ಲಿ. ಆಯ್ತು, ಬೇರೆ ಇನ್ನೇನೇನು ಅನುಕೂಲ ಗಮನಿಸಿದ್ರಿ? ಕೀಟ ರೋಗ ಏನಾದರೂ ಇಲ್ಲಿ ಕಡಿಮೆ ಆಗುತ್ತೆ? ಹೌದು ಸರ್, ಕಡಿಮೆ ಆಗುತ್ತೆ. ಹೇಗೆ ಅಂದರೆ ಗಾಳಿ ಬೆಳಕು ಹೋಗ್ಲಿಕ್ಕೆ ಸರಾಗವಾಗಿ ಹೆಚ್ಚು ಕಡಿಮೆ 1 ಅಡಿ ಗ್ಯಾಪ್ ಇರುತ್ತೆ ಸರ್, 1 ಸಾಲಿಗೂ 1 ಸಾಲಿಗೂ ಗಾಳಿ ಬೆಳಕು ಯಥೇಚ್ಛವಾಗಿ ಆಡ್ತಿರ್ತದೆ, ಅಂತ ಕೀಟ ಬಾಧೆ ತುಂಬ ಕಡಿಮೆ ಸರ್. ಅಲ್ವಾ? ಹೌದು. ಆಮೇಲೆ ಬೇರೆ ಇನ್ನೇನು? ನಾಟಿ ಖರ್ಚು ಒಂದು ಉಳಿತಾಯ. ನಾಟಿ ಖರ್ಚು ಉಳಿತಾಯ ಸರ್, ನಮಗೆ ಗಂಡಾಳನ ಖರ್ಚು ಉಳಿತಾಯ, ಆಮೇಲೆ ಸಸಿ ಮಡಿ ಮಾಡೋದು ಖರ್ಚು ಉಳಿತಾಯ. ಟ್ರೈ ಮಾಡ್ಬಿಡ್ತೀರಿ? ಹೌದು ಸರ್, ಟ್ರೈ ಮಾಡ್ಬಿಡ್ತೀವಿ, ಅಲ್ಲೂ ಉಳಿತಾಯ ಆಗುತ್ತೆ. ಹೌದು ಸರ್. ಹೌದು. ಈಗ ಭತ್ತ ನೀವು ಮಿಷಿನ್ ನಾಟಿ ಮಾಡೋಕ್ಕಿಂತ ಮುಂಚೆ ಹಸಿರಳೆ ಗೊಬ್ಬರ ಏನಾದರೂ ಬೆಳೆದ್ಬಿಟ್ಟು ಏನಾದರೂ ಮಗಚ್ಚು? ಸರ್, ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡ್ತಿದ್ರು, ನಮ್ಮ ಕಾಲದಲ್ಲಿ ಈಗ ಸ್ವಲ್ಪ ನಾವು ಮಳೆ ಕೊರತೆ ಆಗ್ಬಿಡೈತೆ, ನಮ್ಮ ಸ್ವಲ್ಪ ಎತ್ತರವಾದ ಭೂಮಿಗಳು, ಹಳ್ಳದ ಜಮೀನ್ಗಳಾದ್ರೆ ತವೇಳ್ದಂಗೆ ಸೊಪ್ಪು ಚೆಲ್ಲಿದ್ರೆ ಒಳ್ಳೆ ಹಸಿರೆಲೆ ಗೊಬ್ಬರ ಆಯ್ತದೆ, ನಮ್ಮಕ್ಕೆ ಚೆಲ್ಲು ಕಾಯ್ತಾ ಇಲ್ಲ ಸರ್. ನಮಗೆ ನಾಟಿ ಟೈಮಲ್ಲಿ ಮಳೆ ಬರ್ತದೆ, ಮಿನಿಮಮ್ 1-2 ತಿಂಗಳಾದ್ರೂ ಗ್ಯಾಪ್ ಇರಬೇಕು ಹಸಿರೆಲೆ ಗೊಬ್ಬರ ಮಾಡಬೇಕು ಅಂದ್ರೆ, ನಾವು ಮಾಡೋ ಕಾಯ್ತಾ ಇಲ್ಲ ಸರ್. ಅಲ್ಲ, ಅಲ್ಲೇ ಬಿತ್ ಮಾಡೋದಾದ್ರೆ ಸಮಯ ಅಕ್ಕಪಕ್ಕ ಹೊಂಗೆ ಮರ ಬೇವಿನ ಮರದಿಂದ ಸೊಪ್ಪು ತರ್ಕೊಂಡ್ ಹಾಕಬಹುದು. ನಮಗೆ ಖರ್ಚು ಜಾಸ್ತಿ ಬೀಳ್ತದೆ ಸರ್, ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಲೇಬರ್ ಖರ್ಚು ಜಾಸ್ತಿ ಬೀಳ್ತದೆ. ಇವತ್ತು ಸರ್, ಹಿಂದೆ 1-25 ರೂಪಾಯಿ ಕೊಟ್ಟರು ಒಬ್ಬ ಲೇಬರ್ ಬರ್ತಿದ್ರು, ಇವತ್ತು 500 ರೂಪಾಯಿ ಕೊಡಬೇಕು ಅವ್ರಿಗೆ. ಈಗ ಭತ್ತದ ಬೇಸಾಯಕ್ಕೆ ಅಂತ, ಹೌದು ಸರ್, ಹಿಂದೆ ಜಾಸ್ತಿ ಖರ್ಚಾಗ್ತಿತ್ತ ಎಕರೆಗೆ, ಇವಾಗ ಜಾಸ್ತಿ ಖರ್ಚಾಗ್ತಿದೆಯಾ? ಹಿಂದೆ ಸ್ವಲ್ಪ ಇಳುವರಿ ಕಡಿಮೆ ಇತ್ತು, ಖರ್ಚು ಕಡಿಮೆ ಇತ್ತು, ಈಗ ಸ್ವಲ್ಪ ಇಳುವರಿ ಜಾಸ್ತಿನೂ ಇದೆ, ಖರ್ಚು ಜಾಸ್ತಿ ಇದೆ. ಅಂದಾಜು ಎಷ್ಟು ಖರ್ಚು ಮಾಡ್ಬೋದು 1 ಎಕರೆಗೆ ತಾವು? ಸರ್, ಎಕರೆಗೆ ಹೆಚ್ಚು ಕಡಿಮೆ ನಾವು ಕಟಾವು ಮಾಡುವಷ್ಟು ಒಳಗಡೆ 1-25 ಸಾವಿರ ರೂಪಾಯಿ ಖರ್ಚು ಆಯ್ತದೆ ಈಗಲ. ಹೌದು ಸರ್. ಹೌದು. ಹಿಂದೆ ಎಷ್ಟಾಗ್ತದೆ? ಹಿಂದೆ ಕಡಿಮೆ ಆಯ್ತು ಸರ್, 1-15 ಸಾವಿರದಲ್ಲ ಮುಕ್ತಾಯ್ತಾ ಇತ್ತು. ಓಕೆ, ನೀವು ಕೆಲಸ ಮಾಡ್ತೀರಿ? ಹೌದು ಸರ್, ನಾವು ಮಾಡ್ತೀವಿ. ಏನೇನು ಮಾಡ್ತೀರಿ ಸರ್? ನಾವು ನೀರು ಹಾಯಿಸೋದು, ತೇವ್ರಿ ಸಾವಿರದು, ಈ ಕೆಲವು ಟೈಮ್ ನಾನೇ ದನ ಕಟ್ಕೊಂಡು ಉಳಿದು ಎಲ್ಲಾನು ಮಾಡ್ತೀನಿ ಸರ್. ನಮ್ಮ ದನ ಇಲ್ಲ, ಹಿಂದೆ ಇದ್ದಾಗೆಲ್ಲ ಮಾಡ್ತಿದ್ದೆ. ಭತ್ತದಲ್ಲಿ ಉಳುಮೆ ಮಾಡೋದಿರುತ್ತೀಯ ದನದಲ್ಲಿ? ಇಲ್ಲ ಸರ್, ಮೊದಲು ನಾಟಿ ಮಾಡೋಕ್ಕೂ ಮೊದಲೇ ಉಳುಮೆ ಮಾಡಬೇಕು ಭೂಮಿ ಅದಾಗೊಳಿಸುವಾಗ. ಆಯ್ತು. ಈಗ ಯಂತ್ರಚಾಲಿತ ನಾಟಿ ಮಾಡಿದ ಮೇಲೆ ಸರಿ, ನೀವು ಯಂತ್ರದಲ್ಲೇ ಕಟಾವ್ ಮಾಡಿಸ್ತಾ ಇದ್ದೀರಾ? ಯಂತ್ರದಲ್ಲೇ ಕಟಾವ್ ಮಾಡಿಸ್ತೀವಿ ಸರ್. ನಮ್ಗೆ ಅದೊಂದು ಅಡ್ವಾಂಟೇಜ್ ಸರ್. ನಮ್ಗೆ ಈಗ ನಮಗೆ ಲೇಬರ್ ಕೈಲಿ ಕಟ್ ಮಾಡಿಸ್ತೀನಿ ಅಂತ 1 ಎಕರೆಗೆ 12 ಜನ ಲೇಬರ್ ಬೇಕು. ಅದು ಒಂದು ದಿವಸ ಹಿಡಿತದೆ. ಇದು ಒಂದು ಗಂಟೆ ಒಂದೂವರೆ ಗಂಟೆಲೆಲ್ಲ ಕ್ಲೋಸ್ ಆಗೋಯ್ತದೆ ಮೆಷಿನ್ ಕಟ್ಟಿಂಗ್ ಅಲ್ಲಿ. ಓಕೆ, ಹುಲ್ಲು ಬರುತ್ತಾ ಸರ್? ಹುಲ್ಲು ಬರುತ್ತೆ ಮಾಮೂಲಿ. ಈಗ ನಾವು ಮ್ಯಾನ್ಯುವಲ್ ಆಗಿ ಏನು ಕುಯ್ದು ಅರಿ ಹಾಕ್ತಿವ, ಮಿಷಿನ್ನು ಅದೇ ರೀತಿ ಕುಯ್ದು ಅರಿ ಹಾಕುತ್ತೆ. ಯಂತ್ರಗಳು ಓಡಾಡ್ಬಿಟ್ರೆ ಜಮೀನೆಲ್ಲ ಒಂಥರ ಇಲ್ಲ ಸರ್, ಏನಿಲ್ಲ ಅಂತ. ಅದು ವೀಲು, ಅದು ಸ್ಟ್ರೆಂತ್ ಎಲ್ಲ ತುಂಬಾ ಕಡಿಮೆ ಇದೆ. ಇವತ್ತೆಲ್ಲ ಒಂದು ಕ್ವಿಂಟಾಲು ಒಂದು ಕಾಲು ಕ್ವಿಂಟಾಲ್ ಬರ್ಬೋದು ಅಷ್ಟೇ ಮಿಷಿನ್ ಅದು ಅಲ್ವಾ? ಬಹಳ ಸುಲಭ ಆಗಿದೆ. ಸುಲಭ ಆಗಿದೆ ಸರ್. ಹೌದು ಅಲ್ವಾ? ಒಂದ್ ಎಕರೆಗೆ ಯಂತ್ರ ಚಾಲಿತ ಕಟಾವು ಮಾಡ್ಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ಅದು ಒಂದು ಎಕರೆಗೆ ಅದು 2,000 ತಗೊಳ್ತಾರೆ ಒಂದು ಗಂಟೆಗೆ. ನಾಟಿಗೆ ಎಷ್ಟು ಖರ್ಚಾಗುತ್ತೆ? ನಾಟಿಗೂ ಸರ್ ಅದು 800 ರೂಪಾಯಿನ ತಗೊಳ್ತಾರೆ ಸರ್ ಗಂಟೆಗೆ. ಅಲ್ವಾ, ಅದಕ್ಕೆಲ್ಲ ಪಾತಿ ಸ್ವಲ್ಪ ಅಗಲಾಗಿರ್ಬೇಕು ಸರ್. ಪಾತಿ ಅಗಲಾಗಿದ್ದೆ ಬೇಗ ಇನ್ನೂ ಫಾಸ್ಟಾಗಿ ಕವರ್ ಮಾಡ್ತಾನೆ. ಪಾತಿ ಚಿಕ್ಕದಾಗಿದ್ರು ಕವರ್ ಮಾಡಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಸರ್. ಟೈಮ್ ಜಾಸ್ತಿ. ಇದು ಗಂಟೆ ಲೆಕ್ಕ ಅಲ್ವಾ? ಗಂಟೆ ಲೆಕ್ಕ. ಏನು ಇಳುವರಿ ಬರ್ತಾ ಇದೆ ಎಕರೆಗೆ ನಿಮ್ದು ಸರ್? ಎಕರೆಗೆ ನಮ್ದು ಈ ಹಿಂದೆ ನಾವು ಮ್ಯಾನ್ಯುಯಲ್ ಅಲ್ಲಿ ಮಾಡ್ತಿದ್ದಾಗ 28-30 ಕ್ವಿಂಟಲ್ ವರೆಗೂ ಬರ್ತಿತ್ತು. ಈಗ ಇದ್ರಲ್ಲಿ 35 ಕ್ವಿಂಟಲ್ ವರೆಗೂ ಬರ್ತಿದೆ. 5 ಕ್ವಿಂಟಲ್ ಜಾಸ್ತಿ ಆಗಿದೆ. ಏನ್ ಕಾರಣ ಇರಬಹುದು ಅಂತ ಸರ್? ಇದರಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡುತ್ತೆ. ಶಿಸ್ತಾಗಿ ಸಾಲ್ ಪದ್ಧತಿಯಲ್ಲಿ ನಾಟಿ ಮಾಡಿರ್ತಾರೆ. ಅದ್ ನಮ್ಮ ಲೇಬರ್ ಗಳಲ್ಲಿ ನಾವು ನಾಟಿ ಮಾಡಿಸಿದಾಗ ಏನ್ ಮಾಡ್ತಾರೆ, ಅವ್ರು ಮಾಮೂಲು ಸಾಲ ಹೆಂಗ್ ಬೇಕಂಗ್ ಹೊಡೆದಿರ್ತಾರೆ. ಗಾಳಿ ಬೆಳಕು ಸರಾಗೋಗಿ ಓಡಾಡೋಕ್ಕಾಗಲ್ಲ, ಕೀಟ ಬಾಧೆ ಜಾಸ್ತಿ ಆಯ್ತವೆ. ಇದ್ರ ಗಾಳಿ ಬೆಳಕು ಸರಾಗೋಗಿ ಹೋಗೋದು, ಸರಾಗೋಗಿ ಬರುತ್ತೆ, ಎಲ್ಲ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಇದ್ರಲ್ಲಿ ಇಳುವರಿ ಬರ್ತದೆ. ಗೊಬ್ಬರ ಏನೇನು ಹಾಕ್ತೀರಿ ಹೇಳಿ ರಮೇಶ್ ಅವರು. ಸರ್, ನಾವು ಒಟ್ಲು ಮಡಿಗೆ ಬರೀ ಕೊಟ್ಟಿಗೆ ಗೊಬ್ಬರ ಅಷ್ಟೇ. ಟ್ರೈನಲ್ಲಿ ನಾವು ಒಟ್ಲು ಮಾಡಿದ್ರೆ ಆಮೇಲೆ ನಾವು ನಾಟಿ ಟೈಮ್ನಲ್ಲಿ 20-20 ಅಂತ ಇರ್ತದೆ ಸರ್ ನಮ್ದು, ಅದನ್ನು ಕೊಡ್ತೀವಿ. ಒಂದು ಎಕರೆಗೆ 2 ಬ್ಯಾಗ್ ಕೊಡ್ತೀವಿ, ಅರ್ಧ ಎಕರೆಗೆ 1 ಬ್ಯಾಗ್ನಂತೆ. 1 ಎಕರೆಗೆ 100 ಕೆಜಿ ಕೊಡ್ತೀವಿ ಸರ್ ನಾವು. ಅದಾದ ನಂತರ ಒಂದು 15 ದಿವಸದ ಮೇಲೆ ಯೂರಿಯಾ ಕೊಡ್ತೀವಿ. ಯೂರಿಯಾನ ನಾವು ತೆಳುವಾಗಿ ಕೊಡ್ತೀವಿ ಸರ್, ಹೆಚ್ಚಿಗೆ ಪ್ರಮಾಣದಲ್ಲಿ ಕೊಡಲ್ಲ. ಒಂದು 25 ಕೆಜಿ ಎಕರೆಗೆ ಕೊಡ್ತೀವಿ. ಅದಾದ ನಂತರ ಕಳೆ ಏನಾದ್ರು ಇದ್ರೆ ಒಂದು ರೌಂಡ್ ತೆಗೆಸ್ತೀವಿ. ತೆಗೆಸ್ಬಿಟ್ಟು ಸ್ವಲ್ಪ ಕಾಂಪ್ಲೆಕ್ಸ್ ಮಿಕ್ಸ್ ಮಾಡ್ಕೊಡ್ತೀವಿ ಸರ್, ಯಾವ್ದು ಅಥವಾ DAP ಪ್ಲಸ್ ಯೂರಿಯಾನೋ ಈ ರೀತಿ ಮಿಕ್ಸ್ ಮಾಡ್ಕೊಡ್ತೀವಿ ಸರ್, ಗ್ರೋಸ್ ಚೆನ್ನಾಗಿ ಬರಲಿ ಅಂತ. ನಮ್ಮ 20 ದಿವಸಕ್ಕೆ ಕರೆಕ್ಟಾಗಿ ಗ್ರೋ ಸ್ಟಾರ್ಟ್ ಆಯ್ತದೆ. ಆಮೇಲೆ ನಾವು ನೀರನ್ನು ಸರ್ ಯಥೇಚ್ಛವಾಗಿ ಕಟ್ಟಬಾರ್ದು. ಕೆಲವರು ನಮ್ಮ ರೈತರು ಏನು ಮಾಡ್ತಾರೆ, ಸುಮ್ಮನೆ ಹರಿಸ್ತಾ ಇರ್ತಾರೆ ಕಟ್ಟಿ ಕಟ್ಟಿ. ನಾನೇನು ಮಾಡ್ತೀನಿ, ಒಂದು ವಾರಕ್ಕೊಂದೇ ಸರ್ ನಾನು ಗದ್ದೆಗೆ ನೀರು ಕೊಡೋದು. ಪ್ರತಿ ಪಾತಿಗೂ ನಾನು ಮೊಡವೆ ಮಾಡ್ಕೊಂಡಿರ್ತೀನಿ. ನಾನೇ ನಿಂತು ಬಿಟ್ಟು ಹೋಗಿ ಒಂದು ತುಂಬಾಕ್ಬಿಟ್ಟು ತುಂಬಾಕ್ಬಿಟ್ಟು ಅಲ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ. ಒಂದು ವಾರ ಗಂಟೆ ನನ್ನ ಗದ್ದೆ ಹತ್ರನೇ ಹೋಗಲ್ಲ ಸರ್ ನಾನು. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ. ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಶಕುಂತಲಾ ಅವರೇ, ಹೆಣ್ಮಕ್ಳು ಶುರು ಮಾಡುವಂತ ಸ್ವಸಹಾಯ ಸಂಘಗಳನ್ನ ಏನಾದ್ರು ಮಾಡ್ಕೊಂಡಿದ್ರೆ? ಮಾಡಿದೀವಿ ಸರ್. ಯಾತಕ್ ಮಾಡ್ಕೊಂಡ್ರಿ ಅಂದ್ರೆ? ಹೆಲ್ಪ್ ಆಗ್ಬೇಕಲ್ಲ, ಎಲ್ಲನೂ ಗಂಡಸರನ್ನೇ ಅವಲಂಬಿಸ್ಬೇಕಾಗಲ್ವಲ್ವಾ? ನಮ್ದು ಸ್ವಲ್ಪ ಓಡಾಡ್ತಾರೆ. ಈಗ ಏನು ಅವ್ರು ಇಲ್ಲ ಅಂತಂದ್ರೆ, ಈಗ ಒಂದು ತರಕಾರಿಗೋ ಇನ್ನೊಂದು ಏನೋ ತಗೋಬೇಕು ಅಂತಂದ್ರೆ ಅವ್ರನ್ನೇ ಅವಲಂಬಿಸಿರ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಕೈಲೇ ಇಲ್ದ್ರೆ ನಾವೇ ತಗೋಬೋದು ಒಂದು ತರಕಾರಿ, ಇನ್ನೊಂದು ಅದು ಬಟ್ಟೆ ಬರಿ ಮಕ್ಳು ಕೇಳ್ಬೇಕಾದ್ರೆ ಎಲ್ಲ ಬೇಕಾಗುತ್ತಲ್ವಾ? ಅದಕ್ಕೂ ಎಷ್ಟು ಜನ ಸೇರ್ಕೊಂಡಿದ್ರು? 15 ಜನ ಸೇರಿದೀವಿ. ಎಷ್ಟು ಉಳಿತಾಯ ಮಾಡಿರಿ? ಉಳಿತಾಯ ಅಂದ್ರೆ ನಾವು ತಿಂಗಳಿಗೆ 200-200 ಕಟ್ತಾ, ಸ್ಟಾರ್ಟಿಂಗ್ ಅಲ್ಲಿ ಒಂದು 10 ತಿಂಗಳು 500-500 ಕಟ್ಕೊಂಡ್ವಿ, ಆಮೇಲೆ ಈಗ ತಿಂಗಳಿಗೆ 200-200 ಕಟ್ತಾ ಇದೀವಿ. ಏನೇನು ಅನುಕೂಲ ಮಾಡ್ಕೊಂಡಿದ್ರಿ ಸಂಘದಿಂದ? ಸಂಘದಿಂದ ಅಂತಂದ್ರೆ ಏನು ಮಾಡಿಲ್ಲ ಸರ್. ಈಗ ನಾವು ಸಾಲ ತಗತ್ತೀರಿ? ಸಾಲ ತಗೊಂಡಿದ್ದೀವಿ. ಸಾಲ ತಗೊಂಡು ಇವಾಗ ಅಂದ್ರೆ ನಾವೆಲ್ಲ ಸೇರ್ಕೊಂಡು ಒಂದು ಹಪ್ಪಳ ಅದು ಇದು ಸಣ್ಣ ಪುಟ್ಟದ್ದು ನಮ್ಗೆ ಅನುಕೂಲಕ್ಕಾಗುವಂತದ್ದು ಮಾಡ್ಕೊತಾ ಇದೀವಿ. ಒಂಥರ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿದೆ ಸರ್. ಸದಾ ಮನೆಯಲ್ಲೇ ಕೂತ್ಕೊಳ್ಳಕ್ಕಿಂತ ಹೊರಗಡೆ ಹೋಗ್ತೀರಿ, ಬೇರೆ ಬೇರೆ ತರ ಹೆಣ್ಮಕ್ಳು. ಮತ್ತೆ ಈಗ ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಒಬ್ರು ಈಗ ಧೂಪ ತುಂಬೋದು ಫ್ಯಾಕ್ಟ್ರಿನ ತಂದ್ಕೊಂಡಿದ್ದಾರೆ. ಇದೆಲ್ಲ ಫ್ರೀ ಆದ್ಮೇಲೆ ಒಂದು 1/2 ಗಂಟೆ 1 ಗಂಟೆ ಕೂತ್ಕೊಂಡು ಅದನ್ನು ಮಾಡ್ಕೊತೀವಿ. ಒಂದು ದಿನಕ್ಕೆ ಅದರಿಂದ ಒಂದು 150 ರೂಪಾಯಿ, ಒಂದಿನ 75 ರೂಪಾಯಿ, ಒಂದಿನ 200 ರೂಪಾಯಿ, ಈ ಟೈಪ್. ನಮ್ಗೆ ಹೆಂಗ್ ಮನೇಲಿ ಫ್ರೀ ಗದ್ದೆ ಕೆಲಸ ಊಟದ ಖರ್ಚು ಯಾವತ್ತು ಕೆಲಸ ಇರೋದಿಲ್ಲ ಅವಾಗ ಅಲ್ಲಿ ಫ್ರೀ ಟೈಮಲ್ಲಿ ಅದು ಮಾಡ್ಕೊತಿದ್ವಿ ಮನೆಗೆ ತಂದೆಯಲ್ಲ. ಏನು ಕೆಲಸ ಅದು ಅಂದರೆ? ಧೂಪ ಧೂಪಗಳನ್ನ ಪ್ಯಾಕಿಂಗ್ ಮಾಡ್ಕೊಡೋದು. ಹೌದಾ? ಸರಿ, ಸಂತೋಷ. ಈಗ ಭತ್ತದ ಬೇಸಾಯ ಅಂತಂದ್ರೆ ಬರೀ ನೀವು ಮನೆಯಿಂದ ಊಟ ತಗೋಗೋದು, ತೆವರಿ ಮೇಲೆ ನಿಂತ್ಕೊಂಡು ಓಡಾಡೋದು ಮತ್ತೆ ವಾಪಸ್ ಬರೋದು ಅಷ್ಟೇ? ಇಲ್ಲ ಇಲ್ಲ ಸರ್, ತೆವರಿನಲ್ಲಿ ಹುಲ್ಲೆಲ್ಲ ಬೆಳ್ಕೊಂಡಿರ್ತದಲ್ಲ, ಆ ತೆವರಿನಲ್ಲಿ ಹುಲ್ಲಿದ್ರೆ ಆ ತೋಡ ಅಂತ ಬರುತ್ತಲ್ಲ ಅದೆಲ್ಲ ಕತ್ತರಿಸಾಕ್ಬಿಡ್ತದೆ ಇದ್ರ ಭತ್ತನ. ಅವಾಗ ಏನ್ ಮಾಡ್ತೀನಿ, ನಾನು ಇವಾಗ ಎಲ್ಲ ಕ್ಲೀನ್ ಮಾಡ್ತೀನಿ ಸರ್. ಅದು ತೆವರಿನಲ್ಲಿ ಹುಲ್ಲೆಲ್ಲ ಕುಯ್ಕತ್ತಿದ್ದೀನಿ ಅಂದ್ರೆ ಎಮ್ಮೆಗಾಗುತ್ತೆ, ಎಮ್ಮೆಗಾಗುತ್ತೆ ಅಂತ. ಆಮೇಲೆ ಇನ್ನೇನ್ ಕೆಲಸ ಮಾಡ್ತೀರಿ ಭತ್ತದ ಬೇಸಾಯದಲ್ಲಿ? ಭತ್ತದ ಬೇಸಾಯದಲ್ಲಿ ಆ ಕಳೆಯ ಜೊತೆ ಹೋಯ್ತೀವಲ್ವಾ, ಅವ್ರ ಜೊತೆ ಅವ್ರು ಮಾಡ್ತಾ ಇದ್ರೆ ನಾವು ನಿಂತ್ಕೊಬಿಟ್ರೆ ಅವ್ರಿಗೆ ಒಂಥರ ಆಗುತ್ತಲ್ಲ, ಅವ್ರ ಜೊತೆ ಸ್ವಲ್ಪ ನಾನು ಕೈ ಹಾಕಿ ಇಳ್ತೀನಿ ಸ್ವಲ್ಪ ಕಿತ್ತಂಗ್ ಮಾಡೋದು. ಕಿತ್ತಂಗ್ ಮಾಡೋದು ಅಲ್ವೇ, ನಮ್ಮ ಯಜಮಾನ್ ತಿನ್ನೇ ಮಾಡ್ತಾ ಇದಾರೆ, ನಾವ್ ಇನ್ಯಾಕ್ ಬಿಡ್ಬೇಕು ಅಂತ ಅವರು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಖುಷಿ ಆಗುತ್ತೆ, ಅಯ್ಯೋ ಇವ್ರು ನಮ್ ಕೈ ಜೋಡಿಸ್ತಾವ್ರಲ್ಲ ಅಂತ ನಿಂತ್ಕೊಂಡು ನೋಡೋರು, ಅಯ್ಯೋ ಅವ್ರಿಗೆ ಒಂಥರ, ಅಯ್ಯೋ ನಿಂತವ್ರೆ ಏನಪ್ಪ ಮಾಡೋದು ಅನ್ಬಿಟ್ಟು ಬೇಜಾರು ಮಾಡ್ಕೋತಾರೆ ಏನೋ ಅನ್ಬಿಟ್ಟು ನಾವು ಸ್ವಲ್ಪ ಅವ್ರ ಜೊತೆ ಕಿತ್ಕೊಂಡು ಹೋಗೋದು. ನಿಮ್ ತಂದೆನೂ ಭತ್ತ ಬೆಳೀತಿದ್ರು? ಬೆಳೀತಿದ್ರು ಅಲ್ವಾ, ನಿಮ್ ಯಜಮಾನ್ರು ಬೆಳೀತಾರೆ ಭತ್ತ ಅಲ್ವಾ, ಅವ್ರ ವಿಧಾನ ಚೆನ್ನಾಗಿದೆ ಅನ್ಸುತ್ತೋ ಇವ್ರ ವಿಧಾನ ಚೆನ್ನಾಗಿದೆ ಅನ್ಸುತ್ತೋ? ಅಂದ್ರೆ ಎರಡು ಚೆನ್ನಾಗಿದೆ ಸರ್. ಅವ್ರ ಅಪ್ಪನ ಬಿಟ್ಕೊಡಲ್ಲ ಅಲ್ಲಮ್ಮ, ಇವರು ಯಂತ್ರ ಚಾಲಿತ ನಾಟಿ ಮಾಡ್ತಾ ಇದಾರೆ ಅಂದ್ರೆ ಸಾಲ ಎಲ್ಲ ಚೆನ್ನಾಗಿ ಕಾಣುತ್ತೆ, ತೆಂಡೆ ಚೆನ್ನಾಗಿ ಹೊಡಿಯುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ಹಾಗೇನು ಅನ್ಸಲ್ವ ನಿಮ್ಗೆ ಅಥವಾ ಎಲ್ಲ ಅನ್ಸುತ್ತೆ ಸರ್? ಅಂದ್ರೆ ಇವ್ರು ಲೇಬರ್ಗಳು ಕರ್ಕೊಂಡೋಗಿ ಕಿಳಿಸ್ತಾರಲ್ವಾ, ನನ್ಗಿಲ್ಲಿ ಮನೆ ಕೆಲಸನೇ ಆಗುತ್ತಲ್ವಾ, ಅಂದ್ರೆ ಅಲ್ಲಿ ಅಪ್ಪರು ನಾವೆಲ್ಲ ಒಟ್ಟೊಟ್ಟಿಗೆ ಊಟ ತಗೊಂಡು ಎಲ್ಲ ಹೊರಟೋಗ್ಬಿಡುವ, ಮಕ್ಳು ಮರಿ ಎಲ್ಲ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಅಪ್ಪ ಅಮ್ಮ ನಾವೆಲ್ಲ ಸೇರ್ಕೊಂಡು ನಾವೇ ಕ್ಲೀನ್ ಮಾಡ್ಕೊ, ನಾವು ಲೇಬರ್ಗಳು ಕರ್ಕೊಂಡು ಹೋಗ್ತಿರ್ಲಿಲ್ಲ, ನಾವೇ ಎಲ್ಲ ಕ್ಲೀನ್ ಮಾಡ್ಕೊತಿದ್ವಿ ಅಲ್ವಾ. ಅಂದ್ರೆ ನಿಮ್ಗೆ ಅದೊಂಥರ ಇಡೀ ಕುಟುಂಬದವ್ರು ಒಟ್ಟಾಗಿ ಇರ್ತಿದ್ರೆ ಹಾಗಾಗಿ ಅದು ಚಂದ ಅನ್ಸುತ್ತೆ. ಇಲ್ಲೆಲ್ಲ ಬರೀ ಯಂತ್ರಗಳು. ರಮೇಶ್ ಅವರೇ, ಕಬ್ಬಿನ ಬೇಸಾಯದಲ್ಲಿ ಏನೇನೆಲ್ಲ ಬದಲಾವಣೆ ಮಾಡ್ಕೊಂಡಿದ್ರಿ, ಯಾವ ತಳಿ ಕಬ್ಬು ಬೆಳೆಯತ್ತವು? ಸರ್, ನಾವು ನಮ್ಮ ವಿ ಸಿ ಪರಮ್ನವ್ರು ಸಲಹೆ ಕೊಟ್ಟಿದ್ದಂಥ 517 ನಾಟಿ ಮಾಡಿದ್ದೀವಿ. ಹೇಗನ್ಸುತ್ತಾ ತಳಿ ನಿಮಗೆ? ಸರ್, ನನಗೇನೋ ತುಂಬ ಚೆನ್ನಾಗದೆ ಅಂತಂದ್ಬಿಟ್ಟು ನಾಟಿ ಮಾಡಿದೆ, ಈಗ ಯಾಕೆ ನಾಟಿ ಮಾಡಿದೆ ಅನ್ನಿಸ್ತಾ ಇದೆ, ಸ್ವಲ್ಪ ಅದು ಒಳಗಡೆ ಟೊಳ್ಳು ಬರ್ತಾ ಇದೆ. ಇದು ಯಾವ್ದು ಇನ್ನೊಂದು ಮಿಕ್ಸ್ ಇತ್ತು ಸರ್, ವೈಟು, ಅದು ಸ್ವಲ್ಪ ಟೊಳ್ಳು ಬರ್ತಾ ಇದೆ. ಇದು 517 ಪಕ್ಕ ಇದೆ, ಎರಡು ಮಿಕ್ಸಿಂಗ್ ಮಾಡಿ ನೆಟ್ಟಿದ್ದೀನಿ. ಅಂದ್ರೆ ಈ ಸರಿ ನಾನು ಕಟಾವ್ ಮಾಡಿಸೋಣ ಸರ್, 11 ತಿಂಗಳಿಗೆ ನಮ್ಗೆ KRS ಅಲ್ಲಿ ನೀರ್ ಇಲ್ದೇನೆ ಒಣಗ್ತಾ ಇತ್ತು. ಈಗ ನಾವು ಕಟಾವ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಈಗ ಲೇಬರ್ ಕಡಿತಾ ಇದಾರೆ, 1 ಎಕರೆ ಮುಗ್ದೈತೆ, 1 ಎಕರೆ ನನ್ಗೆ 73 ಟನ್ನು 600 KG ಬಂದೈತೆ ಸರ್. ಈಗ 11 ತಿಂಗಳಿಗೆ ಯಾವ ತರಹ ಕಬ್ಬಿನ ಬೇಸಾಯ ಮಾಡ್ತೀರಿ ಸರ್? ಏನಂತರ ಗಿಡದಿಂದ ಗಿಡಕ್ಕೆ ಏನಂತರ ಸರ್? ಮಾಮೂಲು 3 ಅಡಿ ಅಂತರ. 3 ಅಡಿನೇ? ಯಾಕಿನ್ನ 5 ಅಡಿ ಬಂದಿಲ್ವಾ ಸರ್? ನಾವಿನ್ನೂ ಅದಕ್ಕೆ ಹೋಗಿಲ್ಲ. ಯಾಕೆ? ನಮ್ಗಿನ್ನು ಇದು ನಾವು ವಿಸಿ ಚಾನಲ್ ನೀರನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ 5 ಅಡಿ ಸಾಲ್ಗೆ ಹೋಗಿಲ್ಲ. 5 ಅಡಿ ಸಾಲ್ ನಮ್ಮೂರಲ್ಲಿ ನಮ್ಮ ಕೃಷಿ ಪಂಡಿತರೊಬ್ರು ಶಿವಣ್ಣಗೌಡರು ಅಂತಿದ್ದಾರೆ, ಅವ್ರು ಮಾಡಿದ್ದಾರೆ ಈಗ ಆಲ್ರೆಡಿ. ಈಗ ಅವರು ನನಗೆ ಮಾಡೋ ಒಂದು ಸಲಹೆ ಕೊಟ್ಟಿದ್ರು, ನಾನು ಈ ಸಾರಿ ಬೋರ್ ಹಾಕ್ಸಿದ್ದೀನಿ, ಅವನು ಅವರ ಉದ್ದೇಶ ಪ್ರಕಾರವೇ ಬೋರ್ ಹಾಕ್ಸಿದ್ದೀನಿ. ಈಗ ನಾನು ನೆಕ್ಸ್ಟು ಹೊಸದಾಗಿ ಕಬ್ಬು ಬೆಳೆದ್ರೆ 5 ಅಡಿ ಸಾಲನೆ ಮಾಡ್ತೀನಿ ಸರ್. ಓಕೆ, ಅಲ್ಲ ನಿಮಗೆ ಅನ್ಸುತ್ತಾ ಅವ್ರು ಬಲವಂತ ಮಾಡಿದ್ರು? ಇಲ್ಲ ಇಲ್ಲ ಸರ್, ಅವ್ರು ಮಾಡಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಗುತ್ತೆ. ಅವರು ಸ್ವಲ್ಪ ಹೊರಗಡೆ ತಮ್ಮಂಥವ್ರ ಸಲಹೆ ಪಲಹೆ ಎಲ್ಲ ಕೇಳ್ಕೊಂಡು ಹೊರಗಡೆ ಎಲ್ಲ ಸುತ್ತಿ ಅನುಭವ ತಗೊಂಡು ಬಂದು ಮಾಡಿದ್ದಾರೆ, ನಾವೆಲ್ಲೂ ಹೋಗಿರಲಿಲ್ಲ. ಈಗ ನಾವು ನಮ್ಮ ಶಿವಣ್ಣಗೌಡರ ಜೊತೆ ಸೇರಲಾಗಿ ಅವರು ಸ್ವಲ್ಪ ಸಲಹೆ ಕೊಟ್ಟರು, ಅವ್ರು ಬೆಳೀತಾರೆ, ನಮ್ಗೆ ತುಂಬ ಇಷ್ಟ ಆಯ್ತು ಅದು ಸರ್. ಅದು ಓಕೆ, ಏನು ಅನುಕೂಲ ಆಗುತ್ತೆ ಅಂತೀರಿ 5 ಅಡಿ ಸಾಲ ಕೊಟ್ಟರೆ 3 ಅಡಿ ಬದಲು? ಸರ್, 5 ಅಡಿ ಸಾಲ ಕೊಟ್ಟರೆ ಗಾಳಿ ಬೆಳಕು ಚೆನ್ನಾಗಿ ಆಡ್ತದೆ, ಆಮೇಲೆ ಈ ತೋಡಗಳು ಬೇರ್ನ ಕಪ್ ತಿನ್ನೋದು ಅದು ಇದು ಕಂಟ್ರೋಲ್ ಆಯ್ತದೆ. ನಾವು ನೀರು ಆದಿರೋದು ಆಯ್ದೇ ಇರೋದು ಅದನ್ನ ನಾವು ಒಳಗಡೆ ನುಗ್ಗಿ ಸಲೀಸಾಗಿ ನೋಡ್ಕೊಂಬರ್ಬೋದು. ಈ ನಮ್ಮ 3 ಅಡಿ ಸಾಲ ಆದ್ರೆ ಕಬ್ಬು ಒಂದು ತುಳಿ ಬೆಳೆದ ಮೇಲೆ ಕೆಳಗೆ ಬಿದ್ದೋಗ್ಬಿಡ್ತದೆ ಗಾಳಿ ಬರ್ತಕ್ಕೆ, ಅಂತ ಟೈಮ್ನ ಒಳಗೆ ನುಗ್ಗಕ್ಕಾಗಲ್ಲ. ಆಮೇಲೆ ಇದು 5 ಅಡಿ ಸಾಲಿನಲ್ಲಿ, ಈ 3 ಅಡಿ ಸಾಲಿನಲ್ಲಿ ಏನು ಇಳುವರಿ ಬರುತ್ತೋ 5 ಅಡಿ ಸಾಲಿನಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತಂತೆ ಸರ್. ಈಗ ನೀವು ಎಷ್ಟು ತಗೋತಾ ಇದ್ದೀರಿ 3 ಅಡಿ ಸಾಲಿಗೆ ಇಳುವರಿ? ಸರ್, ನನಗೀಗ ನಾನು ಈಗ ಮೊನ್ನೆ 1 ಎಕರೆ ಕಟಾವು ಮಾಡಿ ಉದ್ದೀನಿ, 1 ಗುಂಟೆಗೆ 1840 KG ಬಂದೈತೆ ಇಳುವರಿ. ಅದ್ರ ಪ್ರಕಾರ 40 ಗುಂಟೆ 1 ಎಕರೆ ಅಂತಂದ್ರೆ 73 ಟನ್ನು 600 KG ಬಂದೈತೆ. 40 ಟನ್ ಬೆಳೆಯೋದೆ ಕಷ್ಟ ಅಂತಾರೆ, ನೀವು ಅದೇನು ಡಬಲ್ ಬೆಳೆದ್ಬಿಟ್ಟಿದ್ದೀರಲ್ಲ ಸರ್? ನಾನು ಸ್ವಲ್ಪ ವಿಶೇಷ ಏನಿಲ್ಲ ಸರ್, ನಾನು ಯಾವ ಕೊಟ್ಟಿಗೆ ಗೊಬ್ಬರನ ಹೊಡೆದಿಲ್ಲ, ಏನಂದ್ರೆ ಏನಿಲ್ಲ, ನಾನು ಪ್ರಾರಂಭದಿಂದನೂ ಅದನ್ನ ಕ್ಲೀನಾಗಿ ನಿರ್ವಹಣೆ ಮಾಡ್ಕೊಂಡ್ಬಂದೆ. ನಾನು ಏನಾರ ಕೆಲವರಂಗೆ ನಾನು ಕೊಟ್ಟಿಗೆ ಗೊಬ್ಬರ ಹೊಡೆದಿದ್ರೆ ಇನ್ನೂ ಇಳುವರಿ ಬರೋದೇನೋ ಅಂತ ಖುಷಿ ಆಯ್ತಾವ್ ನನಗೆ ಅಲ್ವೇ. 2 MS ಹಾಕಿದಿರಲ್ಲ ಗೊಬ್ಬರ ಎಲ್ಲ ಏನು ಸರ್? ಅದನ್ನ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇರಲಿಲ್ಲ, ಆದ್ರೆ ಸ್ವಲ್ಪ ಸಣ್ಣ ಪುಟ್ಟಕ್ಕೆ ಒಂದು ಸ್ವಲ್ಪ ತರಕಾರಿ ಬೆಳೆಯೋಣ ಅಂತನ್ಬಿಟ್ಟು ಅದಕ್ಕೆ ಯೂಸ್ ಮಾಡ್ಕೋತೀವಿ ನಾವು. ಏನ್ ತರಕಾರಿ ಬೆಳೆದಿದೆ ಸರ್? ಇವ್ ಲಾಸ್ಟ್ ಟೈಮ್ 1 ಎಕರೆ ಎಲೆಕೋಸ್ ಹಾಕಿದ್ದು, ತುಂಬಾ ಚೆನ್ನಾಗಿ ಬಂತು ಸರ್, ಇಂಟ್ರೆಸ್ಟ್ ಮಾಡಿದ್ದು. ನಮ್ಮ ದುರಾದೃಷ್ಟಕ್ಕೆ ರೇಟ್ ಸಿಗ್ದೇನೆಯ 80,000 ಖರ್ಚು ಮಾಡಿದೆ. ನಾನು ಬಾಂಬೆದ ಸ್ವಲ್ಪ ಕೈ ಜೋಡಿಸಿ ಅವನ ಒಂದು ತಳ್ಳು ಗಾಡಿ ಮಾಡ್ಕೊಂಡು ಅವನದ್ರಲ್ಲಿ ಹಳ್ಳಿಗೆಲ್ಲ ಹೋಗಿ ಮಾರಾಕಲಾಗಿ 48,600 ರೂಪಾಯಿ ಆಯಿತು ಸರ್ ಅಷ್ಟೇ, 40,000 ಕೈ ನಿಂದೋಯ್ತು. ಆಮೇಲೆ ತರಕಾರಿ ಬೆಳೆಯೋದೇ ಬಿಟ್ಬಿಟ್ರೆ? ಇಲ್ಲ ಇಲ್ಲ ಸರ್, ಬಿಡಲ್ಲ ಸರ್, ಯಾವಾಗಲಾರು ಒಂದ್ಸರಿ ಇರ್ತದೆ. ಈಗ ಟೊಮೆಟೊ ಬೆಳೆನ ಕೆಲವರು ಬೆಳೆದು ಲಾಸ್ ಆಗಿರ್ತಾರೆ, 4-5 ಸರಿ ಲಾಸ್ ಆಗಿರ್ತಾರೆ. ಈ ಸರ್ ಏಕಾಏಕಿ ದಡಾರಿ 2,000, 2,500, 3,000 ನೆನೆ ಚಿಕ್ಕಮಗಳೂರು ಮಾರ್ಕೆಟಲ್ಲಿ 3,740 ಹೋಗಿದೆ ಸರ್ ಒಂದು ಕ್ರೇಟು ಅಲ್ವಾ. ಅಂತ ಟೈಮಲ್ಲಿ ಬರೀ ಹತ್ತು ಕುಂಟೆ ಹಾಕ್ಬಿಟ್ಟು ನಾಲ್ಕೈದು ವರ್ಷದ ಲಾಸು ಒಂದೇ ಸರಿ ಎದ್ಬಿಡ್ತದೆ. ಮೇಡಮ್ಗೂ ಅನ್ನಿಸ್ತಿರ್ಬೇಕಲ್ವಾ ನಾವ್ಯಾಕೆ ಟೊಮೆಟೊ ಬೆಳಿಲಿಲ್ಲ ಅಂತ ಶಶಿಕಲಾ ಅವ್ರೆ. ಸರ್ ಹೇಳಿದ್ವಿ, ನಾನು ಹೇಳ್ದೆ ಇವ್ರಿಗೆ ಸ್ವಲ್ಪ ನರ ಒಂದು ಹತ್ತು ಕುಂಟೆಗಾದ್ರೂ ಹಾಕು ಅಂತ ಹೇಳಿದ್ವಿ ಸರ್. ಸರ್ ಇಲ್ಲ, ನಮ್ಮ ಸ್ನೇಹಿತರೊಬ್ರು ಸರ್ ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡೋ ನಿಮ್ದು ಜಮೀನ್ ಖಾಲಿ ಐತಲ್ಲ ಅಂತ ಹೇಳಿದ್ರು. ನಂದು ಒಂದು ಎಕರೆ ಖಾಲಿ ಇತ್ತು, ನೀರಿನ ವ್ಯವಸ್ಥೆ ಇರಲಿಲ್ಲ, ಈಗ ಬೋರ್ ಹಾಕ್ಸ್ತೆ ಸರ್, ಈಗ ಅದಕ್ಕೆ ನಾವು ಡ್ರಿಪ್ ಮಾಡಿಸಿ ನೆಕ್ಸ್ಟ್ಗೆ ಹಾಕ್ಬೇಕು ಅಲ್ವಾ? ಹೌದು ಸರ್, ಮುಂದಿನ ವರ್ಷಕ್ಕೆ ಬರ್ತದ ಬಿಡಿ ಏನು. ಹೌದು ಸರ್, ಹೌದು. ಈಗ ನೀವು ಕಬ್ಬಿನ ತೋಟ ಕಬ್ಬಿನ ಗದ್ದೆ ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀವಿ ಸರ್. ಹೋಗ್ತೀರಿ, ಅದರಲ್ಲಿ ಎಲ್ಲ ಒಳಗಡೆ ಎಲ್ಲ ತರಕಾರಿಗಳೆಲ್ಲ ಬೆಳ್ಕೋಬಹುದು, ಅಲಸಂದೆ ಬೆಳಿಬಹುದು, ಬೆಂಡೆ ಬೆಳಿಬಹುದು ಅಂತೆಲ್ಲ ಹೇಳ್ತಾರಲ್ಲ. ಹೇಳ್ತಾರೆ ಸರ್, ನಾವಿನ್ನು ಮಾಡಿಲ್ಲ, ಅದನ್ನ ಮಾಡಬೇಕು ಅಲ್ವಾ? ನೋಡಿದಿರಾ ನೀವು? ನೋಡಿದೀವಿ ಸರ್. ನೋಡಿದೀವಿ ಅಲ್ವಾ, ಬೆಂಡೆ ಬೆಳೆಯೋದು ನೋಡಿದೀವಿ, ಬದ್ನೆ ಹಾಕಿದ್ದನ್ನ ನೋಡಿದೀವಿ. ಅಂದ್ರೆ ಮಿಶ್ರ ಬೆಳೆ ಚೆನ್ನಾಗಿರುತ್ತೆ ಮಾಡಿದ್ರೆ ಅಲ್ವಾ? ಈಗ ಮನೆಯಲ್ಲಿ ಕೆಲಸ ಇದೆ, ಸ್ವಸಹಾಯ ಗುಂಪುಗಳಿಗೆ ಹೋಗ್ತೀರಿ, ಆಮೇಲೆ ಸಾಕಷ್ಟು ಚಟುವಟಿಕೆಯಿಂದ ಇದ್ದೀರಿ, ಪ್ರವಾಸ ಎಲ್ಲ ಹೋಗ್ತೀರಾ? ಇಲ್ಲ ಸರ್, ಅದು ಒಂದ್ಸಲ ಹೋಗಿಲ್ಲ. ಹೋಗಿಲ್ಲ ಸರ್. ಅದು ಹೌದಾ? ಯಾಕೆ ಬೇಡ ಅಂತಾರ ಯಜಮಾನ್ರು? ಇಲ್ಲ ಇಲ್ಲ ಸರ್, ಆ ತರ ಇದೆ ಹಾಗೇನು ಅನ್ನೋದಿಲ್ಲ. ಆದ್ರೂ ನೀವೇ ಮನ್ಸು ಮಾಡಿಲ್ಲ ಹೋಗಕ್ಕೆ? ನಮ್ಮಲ್ಲಿರೋರು ಎಲ್ಲ ಮನೆ ಕೆಲಸನೇ, ಅದರಲ್ಲೇ ಎಡಿಟ್ ಆಫ್ಟರ್ ಸರ್, ಯಾರು ಹೊರಗಡೆ ಬರಕ್ ಇಷ್ಟಪಡಲ್ಲ, ಹಂಗಾಗಿ ನಾವೆಲ್ಲೂ ಹೋಗಿಲ್ಲ. ಮನೆಯೇ ಮಂತ್ರಾಲಯ ಅಂತ ಅಲ್ವಾ? ಹೋಗ್ಲಿ, ಯಜಮಾನ್ರ ಜೊತೆ ಮಕ್ಕಳ ಜೊತೆ ಎಲ್ಲ ಹೊರಗಡೆ ಹೋಗ್ತೀವಿ ಸರ್. ಎಲ್ಲೆಲ್ಲೆಲ್ಲ ಹೋಗಿದ್ರಮ್ಮ? ಮೈಸೂರು, ಚಾಮುಂಡಿ ಬೆಟ್ಟ, ಬೆಂಗಳೂರು, ಮಂಡ್ಯ ಪಕ್ಕದಲ್ಲೇ ಇದೆ ಮೈಸೂರು, ದೂರ ಹೋಗಿಲ್ವ? ಓಕೆ, ಈಗ ನಿಮ್ಗೆ ಹೇಗನ್ಸುತ್ತೆ ವ್ಯವಸಾಯದ ಬದುಕು ಖುಷಿ ಕೊಡ್ತಾ ಇದೆ? ಇಲ್ಲ, ಖುಷಿ ಇದೆ ಸರ್, ಖುಷಿ ಇದೆ. ಈಗ ಸಿಟಿಗೆ ಬಂದಾಗ ಇಲ್ಲಿ ಜೀವನ ನೋಡಿದಾಗ, ಇಲ್ಲಿ ಜೀವನಗಿಂತ ಹಳ್ಳಿ ಜೀವನ ಇಷ್ಟ ಇರುತ್ತೆ ಸರ್. ಸಿಟಿ ಜೀವನ ತುಂಬಾ ಕಷ್ಟ. ಕಷ್ಟ ಅಂತೀರಾ? ಕಷ್ಟನೇ. ಯಾಕೆ ಕಷ್ಟ? ಏನು ಕಷ್ಟ ಅಂತಂದರೆ, ಪ್ರತಿಯೊಂದಕ್ಕೂ ನಾವು ಇಲ್ಲ ಅಂತಂದರೆ ಒಂದು ಗೌರ್ಮೆಂಟ್ ಜಾಬ್ ಇರಬೇಕು, ಇಲ್ಲ ಅಂತಂದ್ರೆ ಸ್ವಂತ ಮನೆ ಇರಬೇಕು, ಹಂಗಾದ್ರೆ ಜೀವನ ಸಿಟಿಲಿ ಚೆನ್ನ, ಇಲ್ಲ ಅಂದರೆ ಹಳ್ಳಿ ಜೀವನನೇ ಚೆಂದ. ಹೌದಾ? ಅಲ್ಲ, ಅವೆರಡೂ ಕೊಟ್ಬಿಟ್ರೆ ಸಿಟಿಗೆ ಬಂದ್ಬಿಡ್ತೀರಾ ನೀವು? ಇಲ್ಲ, ಆದ್ರೂ ಕಷ್ಟನೇ, ಸಿಟಿಗೆ ತುಂಬ ಕಷ್ಟನೇ ಅಲ್ವಾ? ಈ ಟೈಮ್ ದುಡಿಬೇಕು ಅಲ್ಲಿ ಅಲ್ಲಿ ನಮಗೆ, ಅಯ್ಯೋ ಸ್ವಲ್ಪ ದಿನ ದುಡಿದ್ರೂ ಇವ ಆಗಲ್ಲಪ್ಪ ಅಂದ್ರೆ ಇವತ್ತು ಮಲ್ಕೊಬಿಡ್ಬೋದು. ಸಿಟಿಲಿ ಹಂಗಲ್ಲ, ಎನಿ ಟೈಮ್ ದುಡಿಬೇಕು, ದುಡಿದ್ರೇ ಜೀವನ. ಆಯ್ತಮ್ಮ, ಈಗ ಸಿಟಿ ಜನ ಬೇಜಾರಾದರೆ ಹೋಟ್ಲಿಗೆ ಹೋಗ್ತಾರೆ, ಇಲ್ಲ ಸಿನಿಮಾಕ್ಕೆ ಹೋಗ್ತಾರೆ, ಇಲ್ಲ ಏನೇನೋ ಮಾಡ್ತಾರೆ. ಈಗ ನಿಮಗೆ ಬೇಜಾರಾದರೆ ಏನು ಮಾಡ್ತೀರ ನೀವು? ನಾವು ಮನೇಲೇ ಮಾಡ್ಕೋತೀವಲ್ಲ. ಏನು ಮಾಡ್ತೀರ ಮನೇಲೆ? ಎಲ್ಲರೂ ನೆಂಟರೆಲ್ಲ ಕರಿತೀವಿ, ನಮ್ಮ ಅಕ್ಕ ತಂಗಿಯರು ಮತ್ತು ಇವ್ರ ತಂಗಿದ್ದೀರೋ ನಮ್ಮ ತಂಗಿದ್ದೀರೋ ಎಲ್ಲ ಕರೆದ್ಬಿಟ್ಟು ಅದನ್ನೇ ಪಾರ್ಟಿ ಅಂತ ಮಾಡ್ಕೊಂಡು ನೋಡಿದ್ರ ಎಲ್ಲ ಕುಸಿದಿರ್ಬೋದು ಅಲ್ವೇ? ಎಲ್ಲ ನಿಮ್ ಮಾರ್ಗೋಡ್ನೋಳಿನೆಲ್ಲ ಇದಾರೋ? ಹಾ, ಇದಾರ, ಪಕ್ಕದೂರ್ಗು ಕೊಟ್ಟಿದ್ದೀವಿ ಅಲ್ವಾ? ಆಲ್ಮೋಸ್ಟ್ ಇವ್ರ ತಂಗಿರೆಲ್ಲ ನಾವೆಲ್ಲ ಒಂದೊಂದೇವರಲ್ಲೇ ಇರೋದು, ಎಲ್ಲ ಒಂದೂರೇ, ಅದು ಇವ್ರ ಅಮ್ಮನು ಒಂದೂರೇ, ನಾವು ಒಂದೂರು, ನಮ್ಮ ನಾದಿದ್ದೀರಿ ಇಬ್ರು ಒಂದೂರ್ಗೆ ಕೊಟ್ಟಿದ್ದೀವಿ, ಎಲ್ಲ ಒಂದವ್ ಸೇರ್ಬಿಟ್ರೆ ಎಲ್ಲ ಎಲ್ಲ ಕೈ ಜೋಡಿಸ್ತಾರೆ ಏನೇ ಮಾಡ್ಬೇಕು ಅಂದ್ರೆ ಮನೇಲಿ. ಅಲ್ಲ, ಆಗ್ಲಿಂದ ಕೇಳೋಣ ಅಂತಿದ್ದೆ, ನಿಮ್ದು ಅದೇ ಊರು, ಯಜಮಾನ್ರದ್ದು ಅದೇ ಊರು, ನಿಮ್ದೇನಾರು ಲವ್ ಮ್ಯಾರೇಜ್? ಇಲ್ಲ ಸರ್, ಅರೇಂಜ್ಡ್ ಮ್ಯಾರೇಜ್. ಅಂದ್ರೆ ಮುಂಚೆ ಏನಾರು ನೋಡ್ಕೊಂಡಿದ್ರ ರಮೇಶ್? ಇಲ್ಲ ಇಲ್ಲ ಸರ್, ನಾನು ನೋಡೇ ಇರ್ಲಿಲ್ಲ ಅವ್ರನ್ನ, ನಮ್ಮ ಅಜ್ಜಿ ಮನೇಲಿ ಇದೆ ಸರ್ ನಾನು. ಮಾರ್ಗೋಡ್ನಳ್ಳಿನಲ್ಲಿ ಇರಲಿಲ್ಲ, ಬೆಳ್ಳುಂಡಿಗೆರೆನಲ್ಲಿ ಇದೆ, ನಮ್ಮ ಅಜ್ಜಿ ಮನೇಲಿ ಇದೆ. ಓಕೆ, ಅಂದ್ರೆ ಮದುವೆ ಮಾಡೋ ಟೈಮ್ಗೆ ನಿಮ್ಮನ್ನು ಕರ್ಕೊಂಬಂದು ಅವ್ರಿಗೆ ತೋರಿಸಿದ್ರು ಅಲ್ವೇ? ನಿಜವಾಗ್ಲು ನೋಡಿದ್ದೀನಿ? ಇಲ್ಲ ಇಲ್ಲ ಸರ್, ನಾನು ನೋಡಿದ್ದಿಲ್ಲ. ಹೇಗಾಯ್ತು ನಿಮ್ಮ ಮದುವೆ ಒಂಚೂರು ಹೇಳಿ, ಎಷ್ಟು ದಿವಸದ ಮದುವೆ ಮಾಡಿದ್ರು, ಹೇಗಿತ್ತು ಒಂಚೂರು ನೆನ್ಪು ಮಾಡ್ಕೊಳ್ಳಿ, ಹೆಂಗಿತ್ತು ಮದುವೆ ನಿಮ್ದು? ಇಲ್ಲ ಸರ್, ಇವರು ನಮ್ಮಅಮ್ಮನ ಕೇಳಿದ್ರು, ನಮ್ಮಅಮ್ಮ ಆಮೇಲೆ ಅವ್ರ ಮನೇಲಿ ಸ್ವಲ್ಪ ಇವ್ರು ಸ್ವಲ್ಪ ಜೋರಾಗಿದ್ರು, ನಾವು ಒಂದು ಅಷ್ಟು ಜೋರಾಗಿರ್ಲಿಲ್ಲ, ಸ್ವಲ್ಪ ಬಡ ಕುಟುಂಬನೇ ಆತರ, ಅವ್ರ ತಂದೆ ಇಷ್ಟ ಪಡ್ಲಿಲ್ಲ, ಆದ್ರೂ ಇವ್ರು ಮಾಡ್ಕತ್ತೀನಿ ಅಂತ ಹೇಳಿದ್ರು. ಆಮೇಲೆ ಮಾಡಿದ್ರು ಸರ್, ನಿಂತ್ಕೊಂಡು ಅವ್ರೆ ಮಾಡಿದ್ರು. ಹೌದಾ? ಆಮೇಲೆ ನಿಮ್ಮ ಮಾವನವ್ರು ಇಷ್ಟಪಟ್ರೆ ನಿಮ್ಮನ್ನ? ಸರ್ ಇಷ್ಟಪಟ್ಟು ಅಲ್ವಾ, ಒಳ್ಳೆ ಸೊಸೆ ಅಂತ. ಸರ್, ಈಗ ಕಬ್ಬಿನ ಬೇಸಾಯ ಬಹಳಷ್ಟು ಮಂದಿ ಹೇಳೋದು ಖರ್ಚು ಜಾಸ್ತಿ ಅಂತ. ಹೌದು ಸರ್ ಅಲ್ವಾ, ನೀವು ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಸರ್ ಸತ್ಯ, ಈಗ ಮೊದಲನೇ ಫಸಲ್ನಲ್ಲಿ ನಮ್ಗೇನಾಯ್ತು ಅಂತಂದ್ರೆ, ನಮ್ದು ಭೂಮಿ ಚೆನ್ನಾಗಿದೆ ಸರ್, ಕೆಂಪು ಮಣ್ಣು, ಸ್ವಲ್ಪ ಇಳಿಜಾರಿತ್ತು. ನಮ್ಮ ಕಬ್ಬು ಬೆಳಿಬೇಕಂದ್ರೆ ಇಳುವರಿ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಸರ್ ನೀರನ್ನ ಯಥೇಚ್ಛವಾಗಿ ಕಟ್ಟಬಾರ್ದು, ಅದ್ರಲ್ಲಿ ಒಂದು ಸಿಸ್ಟಮ್ ಇಟ್ಕೊಳ್ಬೇಕು. ಕಬ್ಬನ್ನ ಸ್ವಲ್ಪ ಬಾಡಿಸಿ ಬಾಡಿಸಿ ನೀರು ಕೊಡ್ಬೇಕು ಬೇಸಿಗೆನಲ್ಲಿ, ಮಳೆಗಾಲದಲ್ಲೂ ಅಷ್ಟೇ, ಹೆಚ್ಚುವರೆ ನೀರು ಕಟ್ಟಬಾರ್ದು, ಅದೊಂದು ಆ ತೋಟಿನಲ್ಲಿ ಬೆಳವಣಿಗೆ ಬರ್ತದೆ. ಅದೇ ಈ ಮಾಮೂಲಿ ಅಚ್ಚುಕಟ್ಟು ಪ್ರದೇಶ ಬರ್ತದೆ ಸರ್, ಲೆವೆಲ್ ಗ್ರೌಂಡು, ಅಲ್ಲಿ ನೀರು ಕಟ್ಟಿ ಕಟ್ಟಿ ಕಟ್ಟಿ ಅದು ಬೇರು ಜಾಸ್ತಿ ಹರಡಿ ಗ್ರೂಸ್ಗಳು ಜಾಸ್ತಿ ಬರೋಕ್ಕಾಗಲ್ಲ, ಆಮೇಲೆ ಆ ಶೀತಾಂಶ ಜಾಸ್ತಿ ಆದರೆ ಅದು ಇಳುವರಿನೂ ಬರಲ್ಲ. ಈಗ ನಾವು ಹಾಕಿರೋ ಗದ್ದೆನಲ್ಲಿ ಸ್ವಲ್ಪ ಮೊದಲನೇ ಬೆಳೆಸಲು ಒಳ್ಳೆ ಇಳುವರಿ ಬಂದದ, ಎರಡನೇ ಬೆಳೆ ಮೂರನೇ ಬೆಳೆಯಲ್ಲಿ ನಾವು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅದನ್ನ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಾಮೂಲಿ ಇಳುವರಿ ಬರ್ತದೆ ಸರ್. ಏನು ಮೊದಲನೇ ಬೆಳೆಗೂ ಅದಕ್ಕೂ ಒಂದು 4-5 ಟನ್ ಇಳುವರಿ ಕಡಿಮೆ ಬರ್ಬೋದು. ಜಮೀನಿ ಮಣ್ಣು ಹೊಡಿಸ್ತೀರಾ ನೀವು ಸರ್? ಕೆಲವು ಟೈಮ್ ಹೊಡೆದೀವಿ, ಎಲ್ಲ ಟೈಮು ಒಂದು ಹೊಡೆಯಲ್ಲ. ನಮ್ಮ ಕೆರೆ ಈ ಬರಗಾಲ ಹೊಡೆದಂಥ ಸಂದರ್ಭದಲ್ಲಿ, ಒಣಗೋದಂಥ ಸಂದರ್ಭದಲ್ಲಿ ಹೂಳೆತ್ತಾಗ ಹೊಡಿಸ್ತೀವಿ ಸರ್. ಒಂದು ಎಕರೆಗೆ ಏನು ಖರ್ಚು ಬರ್ಬೋದು ಕಬ್ಬಿಗೆ ಸರ್? ಒಂದು ಎಕರೆಗೆ ಇವತ್ತಿನ ಖರ್ಚು ಒಂದು 40-45 ಸಾವಿರ ಗಂಟೆ ಬರುತ್ತೆ ಸರ್, ಎಲ್ಲ ಸೇರಿಸಿ. ಹೌದು ಸರ್, ಹೌದು. ತೆನೆ ಆದರೆ ಹೌದು ಸರ್, ಅಷ್ಟು ಇದು ನಾಟಿವರೆಗೆ ಇನ್ನು ಕಟ್ಟಿಂಗ್ ಚಾರ್ಜ್ ಬೇರೆ ಬರ್ತದೆ, ಅದನ್ನು ಸೇರಿಸಿ ಹೇಳ್ಬಿಡಿ. ಅದು ಸೇರಿಸಿ ಹತ್ತತ್ರ 100,000 ಬರ್ತದೆ ಸರ್. ಕೂಳೆ ಆದರೆ? ಕೂಳೆ ಆದ್ರೆ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ ಸರ್. 40,000 ಉಳಿದಾಗುತ್ತೆ? ಹಾಂ, ಉಳಿತದೆ ಸರ್, ಉಳಿತದೆ. ಅಂದ್ರೆ 50,000-60,000 ಖರ್ಚಾಗುತ್ತೆ? ಹೌದು ಸರ್, ಆಗುತ್ತೆ. ವ್ಯಾತ್ಯಾತಕ್ಕೆ ಖರ್ಚಾಗುತ್ತೆ ಸರ್? ಮೆನ್ಯೂರು ಮೇನ್ಯೂರು ಜಾಸ್ತಿ ಸರ್ ನಮಗೆ. ಎಷ್ಟು ಖರ್ಚಾಗುತ್ತೆ ಗೊಬ್ಬರಕ್ಕೆ ಸರ್? ಗೊಬ್ಬರಕ್ಕೆ ಹೆಚ್ಚು ಕಡಿಮೆ, ನಾವು ಪ್ರಾರಂಭದಲ್ಲಿ ನಾಟಿ ಟೈಮ್ನಲ್ಲಿ ಒಂದು ಬಳಗೊಳ, ಒಂದು ಯೂರಿಯಾ ಅಮೋನಿಯಂ ಸಲ್ಪೇಟು, ಒಂದು ಸೂಪರ್ ಫಾಸ್ಪೇಟ್ ಪ್ಲೈಮ್ ಅಂತ ಹಾಕ್ತೀವಿ. ಅದಾದ ನಂತರ ಮುರಿ ಒಳಗಡೆ 3 ಹಂತದಲ್ಲಿ ಕೊಡ್ತೀವಿ ಸರ್ ನಾವು. ಹೆಚ್ಚು ಕಡಿಮೆ ನಮಗೆ 25-30 ಸಾವಿರ ಮೆನ್ಯೂರ್ಗೆ ಖರ್ಚಾಗ್ಬಿಡ್ತದೆ. ಆಮೇಲೆ ಇನ್ನು ಉಳಿದದ್ದು ಬಿತ್ತನೆ ಪ್ಲಸ್ ಲೇಬರು. ಬಿತ್ತನೆ ನಿಮ್ದ್ರಲ್ಲಿ ಮಾಡ್ಕೊಳಲ್ವಾ ಸರ್? ನಮ್ದ್ರಲ್ಲಿದ್ರೆ ನಮಗೆ ಫ್ರೀ ಆಗಿ ಸಿಗ್ತದೆ, ನಾವು ನಮ್ಮದ್ರಲ್ಲಿ ಇಲ್ಲ ಅಂದ್ರೆ ಬೇರೆಯವರಿಂದ ಕೊಂಡ್ಕೊಳ್ಬೇಕು. 1,000 ಬಿತ್ತನೆಗೆ 1,000 ದುಡ್ಡು ಸರ್ ಅದು ಅಲ್ವೇ? ಎಷ್ಟು ಬಿತ್ತನೆ ಬೇಕಾಗುತ್ತೆ ಸರ್? ನಮ್ಮ ಪಾತಿಗಳಿದ್ರೆ 8,000 ಸಾಕು, ಪಾತಿ ಇಲ್ಲದೆ ಜಮೀನು ವಿಸ್ತಾರವಾಗಿದ್ರೆ 10,000 ಬೇಕಾಯ್ತದೆ. ಅಂದ್ರೆ ಒಂದ್ ಕಣ್ಣ ಅಥವಾ 3 ಕಣ್ಣ ಸರ್? 2 ಕಣ್ಣು, ಹಿಂದೆ 3 ಕಣ್ಣು ಕೊಡ್ತಿದ್ರು, ಈಗ 2 ಕಣ್ಣು. 2 ಕಣ್ಣು ಹಾಕ್ತೀರ? ಹೌದು. ಒಂದ್ ಬಿತ್ತನೆಗೂ ಇನ್ನೊಂದ್ ಬಿತ್ತನೆಗೂ 1/2 ಅಡಿ ಗ್ಯಾಪ್ ಕೊಟ್ಟೆ ನಾವು ನಾಟಿ ಮಾಡ್ತೀವಿ ಸರ್. ಓಕೆ. ಈಗ ಕಬ್ಬು ಚೆನ್ನಾಗಿ ಬೆಳೆದ ಮೇಲೆ ನೀವು ಕಟಾವು ಮಾಡೋದು 11-12 ತಿಂಗಳು ಫ್ಯಾಕ್ಟರಿ ಒಪ್ಪಂದ. ಆಕ್ಚುಲಿ 12 ತಿಂಗಳು ಬೆಳವಣಿಗೆ ಆಗಬೇಕು. ಸರಿ, 12 ತಿಂಗಳು ಕಟಾವು ಮಾಡಬೇಕು. ನಾವಿಲ್ಲಿ ನೀರು ಇಲ್ಲದೆ ಇರೋದಕ್ಕೆ 1 ತಿಂಗಳು ಮುಂಚಿತ ಕಟಾವು ಮಾಡೋದು. ಆಯ್ತು. ಅಲ್ಲ, ಫ್ಯಾಕ್ಟ್ರಿ ಕೊಡಿಯೋದು? ಹೌದು ಸರ್, ಫ್ಯಾಕ್ಟ್ರಿ, ಮಂಡ್ಯ ಫ್ಯಾಕ್ಟ್ರಿ. ನಾವು ಮೊದಲೆಲ್ಲ ನಮ್ಮ ಪಕ್ಕ 8 ಕಿಲೋಮೀಟರ್ ಇತ್ತು ಸರ್ ನಮ್ಮ ಕೊಪ್ಪ, NSL ಸುಗರ್ಸ್ ಅಲ್ಲಿ ಹೊಡಿತಿದ್ವಿ. ಈ ಸರ್ ಏನೋ ನಮ್ಮ ಮಂಡ್ಯ ಫ್ಯಾಕ್ಟ್ರಿನ ಪ್ರಾರಂಭ ಮಾಡಿದ್ರು, ಹಂಗಾಗಿ ನಮ್ಮ ರೈತರುಗಳೆಲ್ಲ ಒಗ್ಗಟ್ಟಾಗಿ ಏನು ಮಾಡ್ತಾ ಇದ್ದೀವಿ ಸರ್, ನಮ್ಮ ಹಿಂದೆಯಿಂದ ನಮಗೆ ಜೀವ ಕೊಟ್ಟಿರೋದ್ರಿಂದ ಮಂಡ್ಯ ಫ್ಯಾಕ್ಟ್ರಿ, ಹಂಗಾಗಿ ನಾವು ಬೇರೆ ಫ್ಯಾಕ್ಟ್ರಿಗಳು ಹೊಡಿಬೇಡ, ಮಂಡ್ಯ ಫ್ಯಾಕ್ಟ್ರಿಗೆ ಹೊಡಿಮಾ ಅಂತಂದ್ಬಿಟ್ಟು ಮಂಡ್ಯ ಫ್ಯಾಕ್ಟ್ರಿಗೆ ಹೊಡಿತೀವಿ. ರೇಟ್ ಏನು ಹೇಳಿದ್ದಾರೆ ಸರ್? ಅದು ಹಿಂದೆ 2,850 ಕೊಡ್ತಿದ್ರು, ಈ ಸರ್ ಏನೋ ಇಳುವರಿ ಬಂದರೆ 3,150 ಅಂತ ಹೇಳಿದ್ದಾರೆ. ಓಕೆ, ಆ ಇಳುವರಿ ಮೇಲೆ ನಿರ್ಧಾರ ಆಗ್ತದೆ ಸರ್. ಆಯಿತು. ಈಗ ಕಬ್ಬು ನಿಮಗೆ ಆದಾಯ ತರುವಂಥ ಬೆಳೆನೇ ಆಗಿದೆ ಸರ್? ಮೊದಲನೇ ಬೆಳೆನಲ್ಲಿ ಆದಾಯ ತರುತ್ತೆ, ಎರಡನೇ ಬೆಳೆ ಮೂರನೇ ಬೆಳೆಲೆ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಎಷ್ಟು ಕೂಳೆ ತಗೋತೀರಿ ಸರ್? ನಾವು ಕೊಟ್ಟಿಗೆ ಗೊಬ್ಬರ ಹೊಡೆದು ಚೆನ್ನಾಗಿ ನೀರು ಎಲ್ಲ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ವ್ಯವಸಾಯ ಮಾಡಿ ಮೇಂಟೈನ್ ಮಾಡಿದ್ರೆ 2-3 ಕೂಳೆವರೆಗೂ ಬೆಳಿಬೋದು. ಈಗ ಕಬ್ಬಿದೆ, ಭತ್ತ ಇದೆ, ತರಕಾರಿನ ಒಂದು ಸ್ವಲ್ಪ ಹಾಕ್ತೀರಿ ಸರ್ ಅಲ್ವಾ? ಕೋಸ್ ಒಂದು ಬೆಳೆದಿದ್ರಿ, ಬೇರೆ ಇನ್ನೇನು ತರಕಾರಿ ಬೆಳಿತೀರಿ ಸರ್? ಹಿಂದೆ ಒಂದು ಟೈಮು ಟೊಮೊಟೊ ಹಾಕಿದ್ದೆ, ಒಂದು ಟೈಮು ಸೌತೆ ಹಾಕಿದ್ದೆ, ಒಂದು ಟೈಮು ಮೆಣಸಿನ್ಕಾಯಿ ಹಾಕಿದ್ದೆ. ನಮ್ಗೇನು ಅದ್ರಲ್ಲೇನು ಲಾಭ ಬರಲಿಲ್ಲ ಸರ್ ಅಂತ ಟೈಮ್. ಯಾವ ತರಕಾರಿ ಬೆಳೆದ್ರು ಆದಾಯ ಬರೋದಿಲ್ವೇ ಶಕುಂತಲಮ್ನವ್ರೆ ನಿಮಗೆ? ಅದು ಅದೇ ರೀತಿ ಆಗ್ತದೆ ಅಂದ್ರೆ ಮೇಂಟೈನ್ ಅಂತಂದ್ರೆ ಏನಪ್ಪ ಅಂದ್ರೆ ಹಾಕೋದ್ ಬಂಡವಾಳ ಸಿಗ್ತದೆ ಅಷ್ಟೇ ಹೊರತು ಲಾಭ ಅಂತೂ ಸಿಕ್ಕಿಲ್ಲ ಇದುವರೆಗೂ. ಮುಂದಿನ ಸರಿ ಸರಿಯಾಗಿ ಪ್ಲಾನ್ ಮಾಡ್ಬಿಟ್ಟು ಹಾಕೊಂಡ್ಬಿಡಿ ತರಕಾರಿ. ಮುಂದೆ ಏನೇನು ಮಾಡ್ಬೋದು ಯಜಮಾನರು ಅಥವಾ ನೀವು ಅಂತ ಆಲೋಚನೆ ಇದೆ ನಿಮ್ಗೆ ಶಕುಂತಲಮ್ನವ್ರೆ? ತರಕಾರಿ ಹಾಕೊಳ್ಳೋಣ ಅನ್ಕೊಂಡಿದೀವಿ. ತರಕಾರಿ ಬೆಳಿತೀರಿ, ಆಮೇಲೆ ಬೇರೆ ಇನ್ನೇನಾದ್ರು ಮರ ಗಿಡ ಹಣ್ಣು? ಇಲ್ಲ ಸರ್, ಆ ಥರದ್ದು ಹಾಕ್ಬೇಕು ಅಂತ ಅನ್ಕೊಂಡಿದ್ದೀವಿ. ತೆಂಗು ಸ್ವಲ್ಪ ಹಾಕ್ಬೇಕು ಅಂದ್ಬಿಟ್ಟು 1-2 ಎಕರೆಗೆ ತೆಂಗು ಹಾಕ್ ಅನ್ಕೊಂಡಿದ್ದೀವಿ. ಆ ತೆಂಗು ಹಾಕ್ಬಿಟ್ಟು ಜೊತೆಗೆ ಉಪ್ನೇರ್ಲು ಹಾಕೋಣ ಅಂತ ಪ್ಲಾನ್ ಇದೆ. ರೇಷ್ಮೆ? ರೇಷ್ಮೆ. ಯಾಕೆ ಉಪ್ನೇರ್ಲು ಹಾಕ್ಬೇಕು ಅನ್ನಿಸ್ತು ಅಂದರೆ ಅದನ್ನು ಸ್ವಲ್ಪ ರೇಟ್ ಇದೆ ಅಂತ ಅನಿಸ್ತದೆ, ನೋಡೋಣ ಅದನ್ನು ಸ್ವಲ್ಪ ನೋಡಿ ಅದರಲ್ಲಿ ಆದಾಯ ಸಿಗುತ್ತಾ ಅಂತ ಅಂದ್ಬಿಟ್ಟು ಅದೊಂದು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಆಲೋಚನೆ ಏನು ರಮೇಶ್? ಸರ್ ಅದೇ ಸರ್, ನಮಗೂ ಅದು ತಿಂಗಳ ಬೆಳೆಯೋದು. ಕಬ್ಬು 12 ತಿಂಗಳು ಕಾಯ್ಬೇಕು, ಭತ್ತ ಆದ್ರೆ 6 ತಿಂಗಳು ಕಾಯ್ಬೇಕು. ನಮ್ಮ ಕೈಗೆ ದುಡ್ಡು ಸಿಗಬೇಕು ರೈತರಿಗೆ. ನಮಗೆ ಸರ್ಕಾರಿ ನೌಕರರು ಥರ ತಿಂಗಳ ಸಿಗುವಂಥದ್ದು ಅಂತಂದ್ರೆ ರೇಷ್ಮೆ ಒಂದೇ. ಆಯ್ತು, ಹಂಗಾಗಿ ಅದೊಂದು ಪ್ರಯತ್ನ ಪಡೋಣ ಅಂತ ಸ್ವಲ್ಪ ಯೋಚನೆ ಮಾಡಿದ್ವಿ ಸರ್. ಈ ವರ್ಷನೇ ಹಾಕ್ತಿರೋ? ಈ ಸರಿನೇ ಹಾಕ್ತೀವಿ ಸರ್. ಮುಂದಿನ ವರ್ಷಕ್ಕೆ ಯೋಜನೆ ಮಾಡಿಕೊಂಡಿದ್ದೀರಾ? ಇಲ್ಲ ಇಲ್ಲ ಸರ್, ಈಗಲೇ ಹಾಕೋಣ ಅಂತ ಮಾಡಿದ್ದು. ಅಕ್ಕಪಕ್ಕ ಎಲ್ಲ ಸ್ವಲ್ಪ ಭತ್ತ ನೀಡ್ತಾವ್ರೆ, ನಮ್ಮ ಗದ್ದೆಗೆ ತೇವಾಂಶ ಜಾಸ್ತಿ ಆಯ್ತದೆ. ಹಂಗಾಗಿ ಒಂದು ಬೆಳೆ ಭತ್ತ ತಗೊಂಡು ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ಗೆ ಪ್ಲಾಂಟೇಶನ್ ಮಾಡೋಣ ಅಂತ ಸರ್. ಸಂತೋಷವಾಗಿದ್ದೀರಾ ರಮೇಶ್? ತುಂಬಾ ಸಂತೋಷವಾಗಿದ್ದೀವಿ ಸರ್. ನೀವಮ್ಮ? ಚೆನ್ನಾಗಿದ್ದೀವಿ ಸರ್, ತುಂಬಾ ಸಂತೋಷ. ಖುಷಿಯಾಗಿದ್ದೀವಿ. ಸರಿ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ರಮೇಶ್ ಅವರ? 87-10-90-28-34 ಸರ್. ಇನ್ನೊಂದು ಸರಿ? 87-10-90-28-34 ಸರ್. ಇನ್ನೊಂದು ಸರಿ ಹೇಳ್ಬಿಡಿ. 87-10-90-28-34. ನಿಮ್ದು ಶಕುಂತಲ ಅವರೇ? 9964935356. ಇನ್ನೊಂದು ಸರಿ, 9964935356. ಇನ್ನೂ ಒಂದು ಸರಿ ಹೇಳ್ಬಿಡಿ, 9964985386. ಒಳ್ಳೆಯದು ರಮೇಶ್ ಅವರೇ ಹಾಗೂ ಶಕುಂತಲಾ ಅವರೇ, ಇವರಿಗೂ ಬಹಳ ಸೊಗಸಾಗಿ ಭತ್ತ ಕಬ್ಬು ವ್ಯವಸಾಯದ ಬಗ್ಗೆ ನಿಮ್ಮ ಅನುಭವ ಹಂಚ್ಕೊಂಡ್ರಿ, ಒಳ್ಳೇದಾಗ್ಲಿ, ಚೆನ್ನಾಗಿರಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಭತ್ತ ಹಾಗೂ ಕಬ್ಬಿನ ಬೇಸಾಯ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಮಂಡ್ಯ ಜಿಲ್ಲೆ ಕೆರೆಗೋಡು ಹೋಬಳಿ ಮಾರುಗೌಡನಹಳ್ಳಿಯ ಕೃಷಿಕ ದಂಪತಿಗಳಾದ ಎಂವಿ ರಮೇಶ್ ಹಾಗೂ ಎಂ ಶಕುಂತಲಾ. ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ರೈತ ಸ್ನೇಹಿತರೇ, ಈಗ ಒಂದು ಜನಪದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಎಲ್ಜಿ ಸಹೋದರಿಯರು. ಮಲ್ಲೈನ ಮಡದಿ ಮಲುಗಮ್ಮ, ಕೋಲನ್ನ ಕೋಲೆ ಕೋಲು, ಕೋಲನ್ನ ಕೋಲು ಕೋಲೆ, ಕೋಲನ್ನ ಕೋ